ಪ್ರಸ್ತುತ ಕೆಲಸ ಮಾಡ್ತಾ ಇದ್ದೀನಿ ಸರ್. ಸಂತೋಷ ಸರ್, ಈಗ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾಗಿ ನಿಮ್ಗೆ ಈ ಕಾರ್ಯ ಎಷ್ಟು ತೃಪ್ತಿ ತಂದುಕೊಟ್ಟಿದೆ ಸರ್? ಬಹುಶಃ ನಿಜ ಹೇಳ್ಬೇಕು ಅಂದ್ರೆ ಇದೊಂದು ಸವಾಲಿನ ಹುದ್ದೆ ಮತ್ತೆ ಸವಾಲಿನ ಜವಾಬ್ದಾರಿ. ಆದ್ರೆ ಜೀವನದಲ್ಲಿ ನಾವೇನಾದ್ರೂ ಒಂದು ಸಾಧಿಸಬೇಕು ಅಂದ್ರೆ ಕೆಲವನ್ನ ಕಳ್ಕೋಬೇಕಾಗ್ತದೆ. ನಿಜವಾಗ್ಲೂ ಗ್ರಾಮೀಣ ಜನತೆಗೆ ಒಂದು ಬಹಳ ಉನ್ನತವಾದ ಮಹೋನ್ನತವಾದ ಏನಾದರೂ ಸೇವೆಯನ್ನ ಸಲ್ಲಿಸಬಹುದು ಅಂದ್ರೆ ಈ ಇಲಾಖೆ ಅಥವಾ ಈ ಸ್ಥಾನ ಅಥವಾ ಈ ಹುದ್ದೆ ಬಹಳ ಪ್ರಶಸ್ತವಾದದ್ದು ಮತ್ತೆ ಸೂಕ್ತವಾದದ್ದು ಅಂತ ನಾನು ಭಾವಿಸಿದ್ದೀನಿ. ಮತ್ತೆ ಬಹಳ ನಾವು ಒಂದು ಬದ್ಧತೆಯಿಂದ ಮತ್ತೆ ಆತ್ಮತೃಪ್ತಿಯಿಂದ ಸ್ವಾರ್ಥಗಳನ್ನ ನಾವು ದೂರ ಮಾಡಿ ಕೆಲಸ ಮಾಡ್ತಾ ಹೋದಾಗ ನಿಜವಾಗ್ಲೂ ನಮ್ಮ ಕೆಲಸಗಳಲ್ಲಿ ಹುದ್ದೆಗಳಲ್ಲಿ ನಿಜವಾಗ್ಲೂ ಆನಂದವನ್ನು ಹೊಂದಬಹುದು ಅಂತಕ್ಕಂಥದ್ದು ಸ್ವತಃ ನನ್ನ ಅನುಭವದ ಮಾತು ಸರ್. ನಾವು ಸಾಕಷ್ಟು ಜನ ಅಭಿವೃದ್ಧಿ ಅಧಿಕಾರಿಗಳನ್ನ ಮಾತಾಡಿಸ್ಬೇಕಾದ್ರೆ ಹೇಳ್ತಾರೆ ತುಂಬಾ ಟೆನ್ಷನ್ ಹುದ್ದೆ ತುಂಬಾ ಒತ್ತಡ ಇರುತ್ತೆ ಸರ್ ಅಂತೆಲ್ಲ ಹೇಳ್ತಿರ್ತಾರೆ, ಹೇಗನ್ಸುತ್ತೆ ಸರ್ ನಿಮ್ಗೆ? ಇಲ್ಲ, ಒತ್ತಡ ಇದ್ದದ್ದೇ ಗ್ರಾಮೀಣ ಭಾಗದಲ್ಲಿ ಜನಗಳಿಗೆ ಶಿಕ್ಷಣದ ಕೊರತೆ, ಅರಿವಿನ ಕೊರತೆ, ಸಾಮಾನ್ಯ ಜ್ಞಾನದ ಕೊರತೆ ಎಲ್ಲವೂ ಕೂಡ ಇರ್ತದೆ. ನಾವು ಅವರ ಮಟ್ಟಕ್ಕೆ ಇಳಿದು ಬಿಟ್ಟು ಸೊ ಅವರಿಗೆ ಅರ್ಥೈಸುವಂತಹ ರೀತಿಗಳು ಮತ್ತೆ ಅವರ ಸಮಸ್ಯೆಗಳಿಗೆ ಅವರ ಬೇಡಿಕೆಗಳಿಗೆ ಸ್ಪಂದಿಸುವಂತಹ ರೀತಿಗಳು ಮತ್ತೆ ಸೂಕ್ತ ಕಾಲದಲ್ಲಿ ಸೂಕ್ತ ಸಮಯದ ಮಿತಿನಲ್ಲಿ ಅವರಿಗೆ ನಾವು ಸ್ಪಂದಿಸಿ ಕೆಲಸಗಳನ್ನು ಮಾಡಿಕೊಟ್ಟಾಗ ನಿಜವಾಗ್ಲೂ ಅವ್ರು ತೋರಿಸುವಂತ ಪ್ರೀತಿ ಮತ್ತೆ ಆಧಾರಗಳು ಕೃತಜ್ಞತಾ ಮನೋಭಾವ, ಹೌದು ಖಂಡಿತವಾಗ್ಲು. ಸೊ ಅದು ಬಹುಶಃ ನಮ್ಮನ್ನ ನಾವೇ ಮೈಮರೆಯುವಂತ ಒಂದು ಭಾವಗಳಿಗೆ ನಾವು ಹೋಗ್ತೇವೆ. ಖಂಡಿತ ಸರ್. ಗ್ರಾಮ ಪಂಚಾಯತಿಗಳಲ್ಲಿ ಕಾನೂನಾತ್ಮಕ ಬೆಂಬಲದ ಬಗ್ಗೆ ಹೇಳೋದಾದ್ರೆ ತಾವೇನಂತ ಹೇಳ್ತೀರಾ ಸರ್? ಕರ್ನಾಟಕದಲ್ಲಿ ಗ್ರಾಮ ಪಂಚಾಯತಿಗಳ ಬಗ್ಗೆ ಹೇಳೋದಾದ್ರೆ ಏನು, ಭಾರತದ ಸಂವಿಧಾನಕ್ಕೆ 73ನೇ ತಿದ್ದುಪಡಿ ಆಯ್ತು. ಸೊ ಅದರ ಮೂಲಕ ನಾವು ಡೆವಲ್ಯೂಷನ್ ಆಫ್ 3 F's ಅಂತ ಕರಿತೀವಿ. ಡೆವಲ್ಯೂಷನ್ ಆಫ್ ಫಂಕ್ಷನ್ಸ್, ಡೆವಲ್ಯೂಷನ್ ಆಫ್ ಫಂಕ್ಷನರೀಸ್, ಡೆವಲ್ಯೂಷನ್ ಆಫ್ ಫಂಡ್ಸ್. ಅಂದ್ರೆ ಕನ್ನಡದಲ್ಲಿ ಹೇಳೋದಾದ್ರೆ ಅಧಿಕಾರಗಳನ್ನ, ಅಧಿಕಾರಿಗಳನ್ನ ಮತ್ತೆ ಅನುದಾನಗಳನ್ನ ವರ್ಗಾಯಿಸುವಂತಹದ್ದು. ಸೊ ಇದು ಅಧಿಕಾರ ವಿಕೇಂದ್ರೀಕರಣದ ಪರಿಕಲ್ಪನೆಯಡಿ ಕರ್ನಾಟಕದಲ್ಲಿ 30th April 1993 ದಿನಾಂಕದಂದು ರಾಜ್ಯಪತ್ರದ ಗೆಜೆಟ್ನ ವಿಶೇಷ ಸಂಚಿಕೆಯಲ್ಲಿ ಇದು ಪ್ರಕಟ ಆಗೋದ್ರ ಮೂಲಕ ಹಿಂದೆ ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ 1993 ಅಂತೇಳಿ ಕರೆಯಲ್ಪಡ್ತಿತ್ತು. ಈಗ ಅದು ಸಾಕಷ್ಟು ತಿದ್ದುಪಡಿಗಳನ್ನ ಕಾಣ್ತಾ ಬಂದು ಈಗ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತೆ ಪಂಚಾಯತ್ ರಾಜ್ ಅಧಿನಿಯಮ 1993 ಅಂತೇಳಿ ಅದನ್ನ ವ್ಯಾಖ್ಯಾನಿಸಲಾಗ್ತಾ ಇದೆ. ಸೊ ಒಂದು ಅಧಿನಿಯಮವನ್ನ ನಾವು ಮಾಡೋದ್ರ ಮೂಲಕ ಕರ್ನಾಟಕದಲ್ಲಿ ಭಾರತದ ಸಂವಿಧಾನಕ್ಕೆ ಆದಂತಹ 73ನೇ ತಿದ್ದುಪಡಿಯ ಆಶಯಗಳನ್ನು ಈಡೇರಿಸುವುದಕ್ಕಾಗಿ ಕರ್ನಾಟಕದಲ್ಲಿ 3 ಹಂತದ ಪಂಚಾಯತ್ ರಾಜ್ ಸಂಸ್ಥೆಗಳನ್ನ ನಾವು ಸ್ಥಾಪನೆ ಮಾಡಿದೀವಿ. ಸೊ ಅದರಲ್ಲಿ ತಳಮಟ್ಟದಲ್ಲಿ ಗ್ರಾಮ ಪಂಚಾಯತಿಗಳನ್ನ ಕಾಣಬಹುದು, ತಾಲೂಕು ಮಟ್ಟದಲ್ಲಿ ತಾಲೂಕು ಪಂಚಾಯತಿಗಳು ಇರತಕ್ಕಂಥದ್ದು, ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪಂಚಾಯತಿಗಳು ಕಾರ್ಯನಿರ್ವಹಿಸತಕ್ಕಂಥದ್ದನ್ನ ಕಾಣಬಹುದು. ಈ ಮೂಲಕ ಗ್ರಾಮಗಳಲ್ಲಿ ಗ್ರಾಮ ಪಂಚಾಯತಿಗಳಿಗೆ ಒಂದು ಕಾನೂನಾತ್ಮಕ ಬೆಂಬಲವನ್ನ ನೀಡಲಾಗಿದೆ. ಸೊ ಗ್ರಾಮ ಪಂಚಾಯತಿಗಳ ಬಹುಮುಖ್ಯ ಕಾರ್ಯ ಏನು ಅಂದ್ರೆ ಗ್ರಾಮೀಣ ಜನರ ಜೀವನ ಮಟ್ಟವನ್ನು ಹೆಚ್ಚು ಮಾಡಲಿಕ್ಕೆ ಗ್ರಾಮೀಣಾಭಿವೃದ್ಧಿ ಕಾರ್ಯಕ್ರಮಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡೋದ್ರ ಮೂಲಕ ಗ್ರಾಮೀಣ ಜನರ ಜೀವನದ ಏನು ಒಂದು ಶೈಲಿ ಇದೆ, ಅವರ ಜೀವನದ ಗುಣಮಟ್ಟವನ್ನು ಹೆಚ್ಚು ಮಾಡತಕ್ಕಂಥದ್ದು ಇಲ್ಲಿ ಪ್ರಮುಖ ಧ್ಯೇಯ ಆಗಿರ್ತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಕಾಣಬಹುದು. ಈ ಗ್ರಾಮ ಪಂಚಾಯತಿಗಳ ರಚನೆಯ ಮುಖ್ಯ ಉದ್ದೇಶ ಏನಂತ ಹೇಳ್ತೀರಾ ಸರ್? ಗ್ರಾಮ ಪಂಚಾಯತಿಗಳ ರಚನೆಯ ಉದ್ದೇಶ ಮೂಲಭೂತವಾಗಿ ಗ್ರಾಮೀಣ ಜೀವನ ಮಟ್ಟವನ್ನ, ಜನರ ಜೀವನ ಮಟ್ಟವನ್ನ ಸುಧಾರಿಸತಕ್ಕಂಥದ್ದು ಅಂತ ನಾವು ಈಗಾಗಲೇ ಚರ್ಚೆ ಮಾಡಿದ್ವಿ. ಅದರ ಜೊತೆಗೆ ಗ್ರಾಮೀಣ ಕರ್ನಾಟಕವನ್ನ ವ್ಯಾಜ್ಯ ಮುಕ್ತ, ಶೋಷಣೆ ಮುಕ್ತ ಮತ್ತು ಭಯಮುಕ್ತ ಸಮಾನತಾವಾದಿ ರಾಜ್ಯವನ್ನಾಗಿ ಮಾಡಲಿಕ್ಕೆ, ಗ್ರಾಮಗಳನ್ನು ಬಹಿಲು ಬಹಿರ್ದೆಸೆ ಮುಕ್ತ ಗ್ರಾಮಗಳನ್ನಾಗಿ, ಸ್ವಚ್ಛ ಗ್ರಾಮಗಳನ್ನಾಗಿ ಮಾಡಲಿಕ್ಕೆ, ಮಹಿಳೆಯರ ಸಶಕ್ತೀಕರಣ ಮತ್ತು ಲಿಂಗ ಅಸಮಾನತೆಯನ್ನ ಹೋಗಲಾಡಿಸಲಿಕ್ಕೆ ಹಾಗೂ ಆರ್ಥಿಕ ಅಭ್ಯುದಯ ಮತ್ತು ಸಾಮಾಜಿಕ ಸಮಾನತೆಯನ್ನ ಸಾಧಿಸಲಿಕ್ಕೆ, ಅಲ್ಲದೆ ಆರ್ಥಿಕ ಚಟುವಟಿಕೆಗಳ ಮೂಲಕ ನಮ್ಮ ಗ್ರಾಮೀಣ ಜನತೆಯ ಬದುಕನ್ನ ಅಥವಾ ಅವ್ರ ಬದುಕುಗಳಲ್ಲಿ ಪರ್ಯಾಯ ಆದಾಯದ ಮೂಲಗಳನ್ನ ನಾವು ಹುಡುಕ್ಲಿಕ್ಕೆ ಅಥವಾ ಕಲ್ಪಿಸ್ಲಿಕ್ಕೆ ಗ್ರಾಮ ಪಂಚಾಯತಿಗಳು ಬಹಳ ಬದ್ಧತೆಯಿಂದ ಕೆಲಸ ಮಾಡಬೇಕಾಗ್ತದೆ. ನಾಗರಿಕ ಮೂಲ ಸೌಕರ್ಯಗಳನ್ನ ವೃದ್ಧಿಸ್ಬಿಟ್ಟು ಅವರ ಜೀವನ ಮಟ್ಟವನ್ನ ಸುಧಾರಿಸ್ತಕ್ಕಂಥದ್ದು, ಅದಲ್ಲದೇ ಸೃಜನಶೀಲ, ಎಮ್ಮೆಯ ಮತ್ತೆ ಸ್ವಾವಲಂಬಿ ಹಾಗೂ ಸಂಪದ್ಭರಿತ, ತೃಪ್ತ ಮತ್ತು ಸಾಮರಸ್ಯ ಸಮಾಜವನ್ನ ನಿರ್ಮಾಣ ಮಾಡಲಿಕ್ಕಾಗಿ ಗ್ರಾಮ ಪಂಚಾಯತಿಗಳು ರಚನೆಯಾಗಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಒಟ್ಟಾರೆಯಾಗಿ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಏನು ಗ್ರಾಮ ಸ್ವರಾಜ್ ಪರಿಕಲ್ಪನೆಯ ಕನಸಿದೆ, ಅದರ ಒಂದು ಸಾಕಾರಕ್ಕಾಗಿ ಗ್ರಾಮ ಪಂಚಾಯತಿಗಳು ಒಂದು ಕಾನೂನಾತ್ಮಕ ಬೆಂಬಲವನ್ನ ಪಡೆದು ಗ್ರಾಮಗಳಲ್ಲಿ ಕೆಲಸ ಮಾಡಬೇಕಾಗ್ತದೆ ಸರ್. ಈ ಸೇವೆಗಳನ್ನ ಸಕಾಲಕ್ಕೆ ತಲುಪಿಸ್ಲಿಕ್ಕೆ ಈ ಅಧಿಕಾರ ವಿಕೇಂದ್ರೀಕರಣ ಎಷ್ಟು ಸಹಕಾರಿ ಅಂತ ಹೇಳ್ತೀರಾ ಸರ್? ಈಗ ನೋಡಬಹುದು, ಸೊ ಈಗಾಗಲೇ ನಾವು ಮಾತಾಡ್ದಂಗೆ ಡೆವಲ್ಯೂಷನ್ ಆಫ್ 3 F's ಅಂತ ಕರೆದ್ವಿ, ಫಂಡ್ಸ್, ಫಂಕ್ಷನ್ಸ್ ಮತ್ತೆ ಫಂಕ್ಷನರೀಸ್. ಸೊ ಇವುಗಳನ್ನ ಎಲ್ಲೋ ಕೇಂದ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಅವುಗಳನ್ನ ಕೇಂದ್ರೀಕರಿಸದೇನೆ ಗ್ರಾಮ ಮಟ್ಟಗಳಿಗೂ ಕೂಡ ಅವು ವರ್ಗಾವಣೆ ಆಗಬೇಕು, ಗ್ರಾಮ ಮಟ್ಟಕ್ಕೂ ಅವು ತಲುಪುವಂತಾಗಬೇಕು. ಅಂದ್ರೆ ಈಗ ನಾವು ಈ ಹಿಂದಿನ ದಶಕಗಳಿಗೆ ಹೋಲಿಸಿದ್ರೆ ಈಗ ಬಹಳಷ್ಟು ಅನುದಾನಗಳು ಗ್ರಾಮ ಪಂಚಾಯತಿಗಳಿಗೆ ನೇರವಾಗಿ ವರ್ಗಾವಣೆ ಆಗ್ತಾ ಇದೆ. ಅದೇ ರೀತಿ ಸಾಕಷ್ಟು ಅಧಿಕಾರಗಳನ್ನು ವಿಕೇಂದ್ರೀಕರಣಗೊಳಿಸಿದ್ರೆ, ಹಾಗೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಸಾಕಷ್ಟು ಅಧಿಕಾರಿಗಳ ಬೆಂಬಲವನ್ನ ನಾವು ನೀಡಿರೋದನ್ನ ಕಾಣಬಹುದು. ಸೊ ಹಿಂದೆ ಬಹಳಷ್ಟು ಹುದ್ದೆಗಳಿರಲಿಲ್ಲ, ಬಹಳ ಸೀಮಿತವಾದ ಕಾರ್ಯವ್ಯಾಪ್ತಿ, ಸೀಮಿತವಾದ ಸಿಬ್ಬಂದಿಗಳ ಬಲವನ್ನ ಗ್ರಾಮ ಪಂಚಾಯತಿಗಳು ಹೊಂದಿದ್ವು. ಈಗ ಸಾಕಷ್ಟು ಬಲಗೊಂಡಿದೆ. ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಹುದ್ದೆಯನ್ನು ಸೃಜನೆ ಮಾಡಲಾಗಿದೆ, ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರ ಹುದ್ದೆಗಳನ್ನ ಸೃಜನೆ ಮಾಡಲಾಗಿದೆ, ಗ್ರಾಮ ಪಂಚಾಯತಿ ಕಾರ್ಯದರ್ಶಿ ಹುದ್ದೆಗಳನ್ನ ಸೃಜನೆ ಮಾಡಲಾಗಿದೆ. ಸೊ ಅದ್ರ ಜೊತೆ ಜೊತೆಗೆ ಗಣಕಯಂತ್ರ ನಿರ್ವಾಹಕ ಇರಬಹುದು, ಮತ್ತೆ ತಾಂತ್ರಿಕ ಸಿಬ್ಬಂದಿಗಳಿರ್ಬೋದು, ಕರ ವಸೂಲಿಗಾರರು ಇರ್ಬೋದು, ಪ್ರತಿ ಗ್ರಾಮಕ್ಕೆ ನಮ್ಮ ವಾಟರ್ಮೆನ್ಸ್ ಇರ್ಬೋದು, ಹಾಗೆಯೇ ಸ್ವಚ್ಛತಾಗಾರರು ಇರ್ಬೋದು. ಈಗ ವೃಂದಬಲ ಸಾಕಷ್ಟು ವೃದ್ಧಿಯಾಗಿದೆ. ಅಂದ್ರೆ ಅಲ್ಲಿ ಗ್ರಾಮ ಪಂಚಾಯತಿನಲ್ಲಿ ಕೆಲಸ ನಿರ್ವಹಿಸುವ ಅಧಿಕಾರಿಗಳ ಸಾಮರ್ಥ್ಯ ಹೆಚ್ಚಾದಂತೆ ಸೇವೆಗಳನ್ನು ಸಕಾಲಕ್ಕೆ ಜನರಿಗೆ ತಲುಪಿಸಲಿಕ್ಕೆ ಇದು ನೆರವಾಗ್ತದೆ. ಹಾಗೆ ಅನುದಾನಗಳ ಬಲವು ಕೂಡ ಸಾಕಷ್ಟು ಹೆಚ್ಚಾಗಿರೋದ್ರಿಂದ ಗ್ರಾಮೀಣ ಜನರ ಬೇಡಿಕೆಗಳಿಗೆ ನಾವು ಒಂದಿಷ್ಟು ಮನ್ನಣೆಯನ್ನು ನೀಡಿ ಗ್ರಾಮದಲ್ಲಿ ಒಂದು ಕಣ್ಣಿಗೆ ಗೋಚರವಾಗುವ ರೀತಿಯಲ್ಲಿ ಒಂದಿಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳೋದ್ರ ಮೂಲಕ ಸಾಕಷ್ಟು ಬದಲಾವಣೆಗಳನ್ನು ನಾವು ತರಲಿಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇದೆ. ಸಾಧ್ಯ ಇದೆ ಸರ್. ಹೌದು ಸರ್, ಹೌದು. ಪಂಚಾಯತ್ ರಾಜ್ ನೀತಿ ನಿರ್ದೇಶನದ ತತ್ವಗಳು ಇವು ಏನನ್ನ ಬಿಂಬಿಸ್ತವೆ ಸರ್? ಸರ್, ಬಹಳ ಒಳ್ಳೆಯ ಪ್ರಶ್ನೆಯನ್ನ ತಾವು ಪ್ರಸ್ತಾಪಿಸಿದ್ರಿ. ಭಾರತದ ಸಂವಿಧಾನದಲ್ಲಿ ನಾವು ನೀವೆಲ್ಲರೂ ನೋಡಿದಾಗೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನ ಕಾಣಬಹುದು. ಸೊ ಅದೇ ರೀತಿ ನಮ್ಮ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತೆ ಪಂಚಾಯತ್ ರಾಜ್ ಅಧಿನಿಯಮ 1993 ಇತ್ತೀಚೆಗೆ ಆದಂತ ಕೆಲವು ತಿದ್ದುಪಡಿಗಳಿಗೆ ಅನುಸಾರವಾಗಿ ಪಂಚಾಯತ್ ನೀತಿ ನಿರ್ದೇಶಕ ತತ್ವಗಳನ್ನು ಕೂಡ ಅಳವಡಿಸಲಾಗಿದೆ. ಈ ಪಂಚಾಯತ್ ನೀತಿ ನಿರ್ದೇಶಕ ತತ್ವಗಳು ಏನನ್ನ ಬಿಂಬಿಸ್ತವೆ ಅಂತಂದೇಳಿ ನಾವು ನೋಡೋದಾದ್ರೆ, ಗ್ರಾಮಗಳಲ್ಲಿ ಶುದ್ಧ ಕುಡಿಯುವ ನೀರನ್ನ ಒದಗಿಸಬೇಕು, ಆರೋಗ್ಯ ಮತ್ತು ನೈರ್ಮಲ್ಯ ಸೇವೆಗಳನ್ನ ಒದಗಿಸಬೇಕು, ಮೂಲ ಸೌಲಭ್ಯಗಳನ್ನು ಒದಗಿಸತಕ್ಕಂಥದ್ದು, ಗ್ರಾಮೀಣ ಸಮುದಾಯಗಳು ಮತ್ತು ಸಂಘಟನೆಗಳನ್ನು ತನ್ನ ಸುಧಾರಣೆ ಮತ್ತು ಅಭಿವೃದ್ಧಿಯಲ್ಲಿ ಅವ್ರನ್ನ ಸಹಭಾಗಿಗಳನ್ನಾಗಿ ಮಾಡ್ತಕ್ಕಂಥದ್ದು, ಗ್ರಾಮೀಣ ನಿವಾಸಿಗಳ ಆರ್ಥಿಕ, ಸಾಮಾಜಿಕ ಮತ್ತು ಪರಿಸರಾತ್ಮಕ ಅವರ ಗುಣಮಟ್ಟವನ್ನು ವೃದ್ಧಿಸ್ತಕ್ಕಂಥದ್ದು, ಅರಣ್ಯ ಮತ್ತು ವನ್ಯಜೀವಿಗಳನ್ನು ಮುಂದಿನ ಪೀಳಿಗೆಗಾಗಿ ಅವುಗಳನ್ನು ನಾವು ಬಹಳ ಅತ್ಯಂತ ಜತನದಿಂದ ಸಂರಕ್ಷಣೆ ಮಾಡ್ತಕ್ಕಂಥ ಸಮರ್ಥನೀಯವಾದಂಥ ವಿಧಾನಗಳನ್ನು ಅನುಸರಣೆ ಮಾಡ್ತಕ್ಕಂಥದ್ದು, ಸ್ಥಳೀಯ ಸಮುದಾಯಗಳ ಏನು ಕಲೆ ಇದೆ, ಸಂಸ್ಕೃತಿ ಇದೆ, ಆ ಪರಂಪರೆಗಳನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥದ್ದು, ಪ್ರವಾಸೋದ್ಯಮಕ್ಕೆ ಉತ್ತೇಜನ ನೀಡತಕ್ಕಂಥದ್ದು, ದೇಸಿ ವೈವಿಧ್ಯತೆ ಉಳ್ಳಂಥ ಬೀಜಗಳ ತಳಿಗಳೇನಿದೆ ಇವತ್ತು ನಾವು ಎಲ್ಲ ಕಡೆ ನೋಡ್ತಾ ಇದ್ದೀವಿ, ಸಿರಿಧಾನ್ಯಗಳು, ನವಣೆ ಇರ್ಬೋದು, ಸಜ್ಜೆ ಇರ್ಬೋದು, ಬಿಳಿಜೋಳ ಇರ್ಬೋದು, ಸಾಮೆ, ಸಾವೆ, ಕೊರ್ಲ, ಅರ್ಕ, ಏನು ಇತ್ಯಾದಿ ಇವೆಲ್ಲ ಏನಿದೆ ಅಂದರೆ ಇವೆಲ್ಲವೂ ಬಹಳಷ್ಟು ಅವನತಿಯ ಅಥವಾ ತೀರಾ ಕಳೆದು ಹೋಗುವಂತ ತಳಿಗಳೇನಿದೆ ಇವನ್ನ ಮತ್ತೆ ಪ್ರವರ್ಧಮಾನಕ್ಕೆ ತಗೊಂಬಂದು ಅಂತ ತಳಿಗಳನ್ನ ಸಂರಕ್ಷಣೆ ಮಾಡತಕ್ಕಂಥದ್ದು ಕೂಡ ಪಂಚಾಯತ್ ನೀತಿ ನಿರ್ದೇಶಕ ತತ್ವಗಳಲ್ಲಿ ಒಂದಾಗಿದೆ. ಕೃಷಿ ಕೈಗಾರಿಕಾ ಕೇಂದ್ರಗಳು ಮತ್ತೆ ಗ್ರಾಮೀಣ ಗುಡಿ ಕೈಗಾರಿಕೆಗಳನ್ನ ಉತ್ತೇಜನ ಮಾಡತಕ್ಕಂಥದ್ದು ಕೂಡ ನಮ್ಮ ನೀತಿ ನಿರ್ದೇಶಕ ತತ್ವಗಳಲ್ಲಿ ಒಂದಾಗಿದೆ. ರಾಷ್ಟ್ರೀಯ ಮತ್ತು ರಾಜ್ಯ ಕಾರ್ಯನೀತಿಗಳಿಗೆ ಅನುಸಾರವಾಗಿ ಅಂದ್ರೆ ಗ್ರಾಮ ಪಂಚಾಯತಿಗಳು ಯಾವತ್ತೂ ಸಹ ರಾಷ್ಟ್ರ ಮತ್ತೆ ರಾಜ್ಯ ಸರ್ಕಾರಗಳ ಕಾರ್ಯನೀತಿಗಳೇನಿದೆ ಅದರ ಅನುಸಾರವಾಗಿಯೇ ಕೆಲಸ ಮಾಡಬೇಕಾಗ್ತದೆ. ಗ್ರಾಮ ಮಟ್ಟದಲ್ಲಿ ಇವು ಸ್ವಯಂ ಸರ್ಕಾರಗಳಾಗಿದ್ದಾಗ್ಯೂ ಸಹ ಸಂವಿಧಾನಕ್ಕೆ ಹೊರತಾಗಿಲ್ಲ ಅಥವಾ ರಾಜ್ಯ ಸರ್ಕಾರಗಳು ಏನು ಒಂದು ಕಾನೂನನ್ನು ಅಥವಾ ಅಧಿನಿಯಮವನ್ನು ಏನು ರಚನೆ ಮಾಡಿದರೆ ಗ್ರಾಮ ಪಂಚಾಯತಿಗಳು ಕೂಡ ಆ ಅಧಿನಿಯಮಗಳಿಗೆ ಅನುಸಾರವಾಗಿ ಆ ನಿಬಂಧನೆಗಳಿಗೆ ಒಳಪಟ್ಟೇ ಕೆಲಸ ಮಾಡೋದ್ರಿಂದ ಸೊ ಆ ಕಾರ್ಯನೀತಿಗಳಿಗೆ ಅನುಸಾರವಾಗಿಯೇ ನಾವು ಕಾರ್ಯ ಮಾಡಬೇಕಾಗ್ತದೆ. ಸೊ ಇದು ಕೂಡ ನಮ್ಮ ನೀತಿ ನಿರ್ದೇಶಕ ತತ್ವಗಳಲ್ಲಿ ಒಂದು. ಸೊ ಇವೆಲ್ಲದರ ಒಟ್ಟಾರೆ ಆಶಯ ಏನು ಅಂದರೆ ಶಾಂತಿಯುತ ಸಮಾಜ ಮತ್ತು ಕೋಮು ಸೌಹಾರ್ದವನ್ನು ಸಂರಕ್ಷಣೆ ಮಾಡತಕ್ಕಂಥ ಹಾಗೂ ಎಲ್ಲ ರೀತಿಯ ಹಿಂಸೆಗಳನ್ನು ತಡೆಗಟ್ಟಿ ಸುರಕ್ಷಿತ ಮತ್ತು ಸಹನಶೀಲ ಸಮುದಾಯಗಳನ್ನು ಪೋಷಣೆ ಮಾಡತಕ್ಕಂಥದ್ದು ಗ್ರಾಮ ಪಂಚಾಯತಿಗಳ ತತ್ವಗಳಾಗಬೇಕು ಅಂತಕ್ಕಂಥದ್ದು. ಸೊ ನಮ್ಮ ಒಟ್ಟಾರೆ ನಾವು ಇದುವರೆಗೆ ಪ್ರಸ್ತಾಪಿಸಿದಂಥ ಎಲ್ಲ ಪಂಚಾಯತ್ ನೀತಿ ನಿರ್ದೇಶಕ ತತ್ವಗಳು ನಮಗೆ ತತ್ವಗಳಾಗಿ ಗೋಚರಿಸ್ತವೆ ಸರ್. ಗ್ರಾಮೀಣ ಭಾಗಗಳಲ್ಲಿ ಸ್ವಯಂ ಆಡಳಿತ ಸರ್ಕಾರಗಳಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಗ್ರಾಮ ಪಂಚಾಯಿತಿಯ ಹೆಸರು ಕೇಳದರ ಇಲ್ಲ ಅಂತ ಹೇಳ್ಬೋದು ಸರ್. ಹಾಗಿದ್ದಾಗ ಗ್ರಾಮ ಪಂಚಾಯಿತಿಯ ಮುಖ್ಯ ಪಾತ್ರ ಏನಂತ ಹೇಳ್ತೀರಾ ಸರ್? ಹೌದು ಸರ್, ತಾವು ಹೇಳಿದಾಗೆ ಗ್ರಾಮೀಣ ಭಾಗದಲ್ಲಿ ಗ್ರಾಮ ಪಂಚಾಯಿತಿಗಳ ಹೆಸರು ಕೇಳಿದವರೇ ಇಲ್ಲ. ಹಾಗೆ ಗ್ರಾಮ ಪಂಚಾಯಿತಿಗಳಿಂದ ಸವಲತ್ತುಗಳನ್ನು ಪಡೆಯದ ಒಬ್ಬ ಫಲಾನುಭವಿಗಳನ್ನು ಕೂಡ ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಖಂಡಿತ, ಒಂದಲ್ಲ ಒಂದು ಅರ್ಥದಲ್ಲಿ ಗ್ರಾಮ ಪಂಚಾಯಿತಿಯಿಂದ ಒಂದಲ್ಲ ಒಂದು ಸೇವೆಗಳನ್ನ ಪ್ರತಿಯೊಬ್ಬರು ಕೂಡ ಪಡೆದಿರೋರೇ ಆಗಿರ್ತಾರೆ. ಗ್ರಾಮ ಪಂಚಾಯಿತಿಗಳ ಬಗ್ಗೆ ಗ್ರಾಮೀಣ ಜನತೆಗೆ ಸಾಕಷ್ಟು ಅರಿವಿದ್ದಾಗ್ಯೂ ಸಹ ತಮ್ಮ ಕಾರ್ಯಕ್ರಮದ ಮೂಲಕ ಸೊ ಗ್ರಾಮೀಣ ಜನತೆಗೆ ಮತ್ತಷ್ಟು ಮಾಹಿತಿಯನ್ನ ನಾವು ಹೇಳೋದಾದ್ರೆ, ಗ್ರಾಮ ಪಂಚಾಯಿತಿಗಳು ಗ್ರಾಮಗಳಲ್ಲಿ ಸ್ವಯಂ ಸರ್ಕಾರಗಳಾಗಿ ಸ್ವಯಂ ಆಡಳಿತ ಸರ್ಕಾರಗಳಾಗಿ ಕೆಲಸ ಮಾಡ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಇಲ್ಲಿ ಏನು ಅಂದರೆ, ಬಹುಮುಖ್ಯವಾಗಿ ಗ್ರಾಮ ಪಂಚಾಯಿತಿಗಳು ಜನರಿಗಾಗಿ ಜನರಿಗೋಸ್ಕರ ಕೆಲಸ ಮಾಡ್ತಕ್ಕಂಥದ್ದು. ಪ್ರತಿ ಹಂತದಲ್ಲಿ ನಾವು ಅವರನ್ನು ಸಹಭಾಗಿಗಳನ್ನಾಗಿಸ್ಕೊಂಡು, ಸೊ ತಮಗೆ ಗೊತ್ತಿರೋ ಹಾಗೆ ನಮ್ಮಲ್ಲಿ ಜನವಸತಿ ಸಭಾ ಆಗ್ತದೆ, ವಾರ್ಡ್ ಸಭಾ ಆಗ್ತದೆ, ಗ್ರಾಮ ಸಭಾ ಆಗ್ತದೆ, ಮಕ್ಕಳ ಗ್ರಾಮ ಸಭಾ ಆಗ್ತದೆ, ಮಹಿಳಾ ಗ್ರಾಮ ಸಭಾ ಆಗ್ತದೆ, ಅಂದರೆ ಸಾಕಷ್ಟು ಸಭೆಗಳನ್ನು ನಾವು ಮಾಡ್ತೀವಿ. ಯಾಕೆ ಇಷ್ಟೊಂದು ಸಭೆಗಳನ್ನು ಮಾಡ್ತೀವಿ ಅಂದರೆ, ಈ ಸಭೆಗಳ ಮೂಲಕ ಗ್ರಾಮೀಣ ಭಾಗದಲ್ಲಿ ಏನು ಅಶಕ್ತರಿದ್ದಾರೆ, ತಳ ಸಮುದಾಯದವರಿದ್ದಾರೆ, ಸಮಾಜದ ಕಟ್ಟಕಡೆಯ ನಾಗರಿಕ ಏನಿದ್ದಾನೆ, ಅವನಿಗೆ ಅವನ ಬೇಡಿಕೆಗಳನ್ನು ಹೇಳಲಿಕ್ಕೆ ಒಂದು ವೇದಿಕೆ ಬೇಕು. ಅಂಥ ವೇದಿಕೆಗಳನ್ನು ಈ ಸಭೆಗಳು ಒದಗಿಸ್ತವೆ. ಎಲ್ಲೋ ಗ್ರಾಮಗಳಲ್ಲಿ ಯಾವುದೋ ಒಂದು ಮೂಲಭೂತ ಸೌಕರ್ಯ ಆಗಬೇಕು ಅಥವಾ ಯಾವುದೋ ಒಂದು ಸಮಸ್ಯೆ ಇದೆ ಅದರ ಪರಿಹಾರ ಆಗಬೇಕು ಅಂದರೆ ಎಲ್ಲೋ ರಾಜ್ಯ ಮಟ್ಟದಲ್ಲಿ ಅಥವಾ ಇನ್ನೆಲ್ಲೋ ಜಿಲ್ಲಾ ಮಟ್ಟದಲ್ಲಿ ನಾವು ಒಂದು ಯೋಜನೆಯನ್ನು ರೂಪಿಸಿ ಅನುಷ್ಠಾನ ಮಾಡೋದ್ರ ಬದಲು ನೇರವಾಗಿ ಗ್ರಾಮಗಳಿಗೆ ಹೋಗ್ಬಿಟ್ಟು ಆ ಗ್ರಾಮೀಣ ಜನತೆಯ ಏನು ಬೇಡಿಕೆಗಳಿದೆ ಅಥವಾ ಅವರೇನು ಅವರ ಕುಂದುಕೊರತೆಗಳಿದೆ ಅವರನ್ನೇ ಕೇಳಿಬಿಟ್ಟು ಯೋಜನೆಗಳನ್ನು ರೂಪಿಸೋದ್ರ ಮೂಲಕ ಆ ಯೋಜನೆಗಳನ್ನು ಅನುಷ್ಠಾನ ಮಾಡಿದಾಗ ಬಹುಶಃ ಬಹಳಷ್ಟು ಒಂದು ವಸ್ತುನಿಷ್ಠವಾದಂಥ ಒಂದು ಅಭಿವೃದ್ಧಿಯನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಆ ರೀತಿ ಏನು ನಮ್ಮ ಗ್ರಾಮೀಣ ಜನತೆಯ ನಾಗರಿಕರಿದ್ದಾರೆ ಅವರು ತಮ್ಮ ಬೇಡಿಕೆಗಳನ್ನು ಕುಂದುಕೊರತೆಗಳನ್ನು ಹೇಳ್ಕೊಳ್ಳಿಕ್ಕೆ ಒಂದು ವೇದಿಕೆಯನ್ನು ಕಲ್ಪಿಸಬೇಕು, ಅವರಿಗೆ ಅಂಥ ಒಂದು ವೇದಿಕೆ ಸಿಗಬೇಕು ಅನ್ನೋ ಕಾರಣಕ್ಕಾಗಿನೇ ಸಾಕಷ್ಟು ಸಭೆಗಳನ್ನು ನಾವು ವಾರ್ಡ್ ಸಭೆಗಳನ್ನು ನಾವು ಆಯೋಜನೆ ಮಾಡ್ತಾ ಬರ್ತಾ ಇದ್ದೀವಿ. ಮಕ್ಕಳಿಗಾಗಿಯೂ ಕೂಡ ಒಂದು ವೇದಿಕೆ ನಾವು ಕಲ್ಪಿಸ್ಕೊಡ್ತಾ ಇದ್ದೀವಿ ಮಕ್ಕಳ ಗ್ರಾಮ ಸಭೆ ಮೂಲಕ. ಮಹಿಳಾ ಗ್ರಾಮ ಸಭೆಗಳನ್ನು ಆಯೋಜನೆ ಮಾಡೋದ್ರ ಮೂಲಕ ಮಹಿಳೆಯರ ಅಸಮಾನತೆ, ಲಿಂಗ ಅಸಮಾನತೆಯನ್ನು ಮತ್ತು ಮಹಿಳೆಯರು ಏನು ಎದುರಿಸ್ತಾ ಇದ್ದಾರೆ ಸವಾಲುಗಳನ್ನು, ಅವರ ತೊಂದರೆಗಳನ್ನು, ಅವ್ರ ಬೇಡಿಕೆಗಳನ್ನು ನಾವೆಲ್ಲವನ್ನೂ ಕೂಡ ಆಲಿಸ್ಲಿಕ್ಕೆ ನಮಗೊಂದು ಅವಕಾಶ ಆಗ್ತದೆ. ಸೊ ಅಂಥ ಒಂದು ಅವರ ಬೇಡಿಕೆಗಳನ್ನು ನಾವೆಲ್ಲರೂ ಕೂಡ ಸಹಾನುಭೂತಿಯಿಂದ ಒಂದು ಯೋಜನೆಗಳನ್ನು ರೂಪಿಸೋದ್ರ ಮೂಲಕ ಅವನ್ನ ಕಾರ್ಯಾನುಷ್ಠಾನ ಮಾಡಲಿಕ್ಕೆ ಇದಕ್ಕಿಂತ ಬಹುದೊಡ್ಡ ವೇದಿಕೆ ಮತ್ತೊಂದು ಸಿಗಲಾರದು ಅಂತೇಳಿ ನನ್ನ ವೈಯಕ್ತಿಕ ಅಭಿಮತ. ಹೌದು ಸರ್, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಹಲವಾರು ಯೋಜನೆಗಳನ್ನ ಗ್ರಾಮ ಪಂಚಾಯತಿ ಮೂಲಕ ಅನುಷ್ಠಾನ ಮಾಡುವುದನ್ನ ನಾವು ಕಾಣ್ತಾ ಇದ್ದೀವಿ ಸರ್. ಈ ತರಹ ಯಾವ ಯಾವ ಒಂದು ಸೇವೆಗಳನ್ನ ಗ್ರಾಮೀಣ ಜನತೆ ಪಡಿಬಹುದು ಅಂತೀರಾ ಸರ್? ಸರ್, ಈಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಹಲವಾರು ಯೋಜನೆಗಳನ್ನು ನಾವು ಗ್ರಾಮ ಪಂಚಾಯಿತಿಗಳ ಮೂಲಕ ಅನುಷ್ಠಾನ ಮಾಡತಕ್ಕಂಥದ್ದನ್ನು ಕಾಣಬಹುದು ಸರ್. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಬಹುದೊಡ್ಡ ಯೋಜನೆ. ಹೌದು ಸರ್. ಗ್ರಾಮ ಭಾಗದಲ್ಲಿ ವಲಸೆಯನ್ನು ತಡೆಗಟ್ಟಿಬಿಟ್ಟು ಸೊ ಅವರವರ ಗ್ರಾಮಗಳಲ್ಲೇ ಅವರಿರುವಂಥ ಪ್ರದೇಶಗಳಲ್ಲಿಯೇ ಅವರಿಗೆ ಉದ್ಯೋಗಗಳನ್ನು ಪ್ರತಿ ಕುಟುಂಬಕ್ಕೆ ಒಂದು ಆರ್ಥಿಕ ವರ್ಷದಲ್ಲಿ 100 ದಿವಸಗಳ ಉದ್ಯೋಗಗಳನ್ನು ಕೊಡೋದ್ರ ಮೂಲಕ ಅವರು ಒಂದು ಸ್ವಾವಲಂಬಿ ಬದುಕನ್ನು ಬದುಕಲಿಕ್ಕೆ ಯಾವ ರೀತಿಯ ಒಂದು ವಾತಾವರಣ ಕಲ್ಪಿಸ್ಬೋದು ಅದು ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಕಲ್ಪಿಸ್ತದೆ. ಹಾಗೆಯೇ ಇವತ್ತು ಪ್ರತಿ ಮನೆಯಲ್ಲಿ ನಾವು ಟಿ ವಿ ಕಾಣ್ತೀವಿ, ಪ್ರತಿ ಮನೆಯಲ್ಲಿ ಅವ್ರ ಮನೆಯಲ್ಲಿ 10 ಜನ ಇದ್ರೆ 10 ಜನಕ್ಕೂ ಮೊಬೈಲ್ ಕಾಣ್ತೀವಿ. ಖಂಡಿತ, ಅವ್ರ ಮನೆಯಲ್ಲಿ 2-ಚಕ್ರ ವಾಹನ ಇರ್ತದೆ ಮತ್ತೆ 4-ಚಕ್ರ ವಾಹನಗಳನ್ನು ಕೂಡ ಇತ್ತೀಚೆಗೆಲ್ಲ ನೋಡ್ತೀವಿ. ಸೊ ಅವ್ರಿಗೆ ಏನು ಅಂದ್ರೆ ಅವೆಲ್ಲವೂ ಕೂಡ ಒಂದು ಪ್ರೌಡ್ ಹೆಮ್ಮೆ ಗರ್ತೆಯ ಜೀವನವನ್ನ ಮಾಡ್ಲಿಕ್ಕೆ, ಅದಕ್ಕೆ ನಮ್ಮ ಗ್ರಾಮ ಪಂಚಾಯಿತಿಯ ಅಭ್ಯಂತರ ಇಲ್ಲ. ಬಟ್ ನಾವ್ ಹೇಳೋದು ಏನು ಅಂದ್ರೆ, ಇಷ್ಟೆಲ್ಲ ಆಧುನಿಕ ಸವಲತ್ತುಗಳು ನಿಮ್ಮಲ್ಲಿ ಇದ್ದಾಗ್ಯೂ ಸಹ ನಿಮ್ಮ ಮನೆಯಲ್ಲಿ ಒಂದು ಶೌಚಾಲಯ ಇಲ್ಲದಲೇನೆ ನೀವು ಗ್ರಾಮೀಣ ಭಾಗದಲ್ಲಿ ನಮ್ಮ ಜಮೀನಿದೆ ಸಾಕಷ್ಟು ಅಥವಾ ಹೊರಗಡೆ ಬಯಲಿದೆ ಅಂತಂದೇಳಿ ನೀವು ಬಯಲಿಗೆ ಬಹಿರ್ದೆಸೆಗೆ ಅಂತ ಹೋದ್ರೆ ಸೊ ನಿಮ್ಮ ಮನೆಯಲ್ಲಿ ಸಾಕಷ್ಟು ಒಳ್ಳೆ ಟಿ ವಿ ಇದ್ದಾಗ್ಯೂ ಸಹ, 2-ಚಕ್ರ ವಾಹನ ಇದ್ದಾಗ್ಯೂ ಸಹ, ಮತ್ತೆ ನೀವು ಒಳ್ಳೆ ಐಷಾರಾಮಿ ಮೊಬೈಲ್ ಬಳಸ್ತಿದ್ದಾಗ್ಯೂ ಸಹ ನಿಮ್ದು ಐಷಾರಾಮಿ ಜೀವನ ಆಗ್ಲಾರದು. ಸೊ ನೀವು ಒಂದು ಘನತೆಯಿಂದ ಜೀವಿಸಬೇಕಾದ್ರೆ ಖಂಡಿತವಾಗ್ಲೂ ನೀವು ನಿಮ್ಮ ಮನೆಯಲ್ಲಿ ಶೌಚಾಲಯನ ಹೊಂದಿರಲೇಬೇಕು. ಶೌಚಾಲಯ ಅಂತಕ್ಕಂಥದ್ದು ಒಂದು ಘನತೆ ಇವತ್ತು. ಸೊ ಆ ಒಂದು ಶೌಚಾಲಯವನ್ನು ನಿರ್ಮಾಣ ಮಾಡಿಕೊಂಡು ನಾವು ನೋಡ್ತೀವಿ ಗ್ರಾಮ ಮಟ್ಟದಲ್ಲಿ ಬಹಿರ್ದೆಸೆಗೆ ಹೋಗ್ಬೇಕು ಅಂದ್ರೆ ಶೌಚಾಲಯ ಇಲ್ಲದ ಕಡೆ ಅದರಲ್ಲೂ ವಿಶೇಷವಾಗಿ ಹೆಣ್ಮಕ್ಳು ಕತ್ತಲೆಯನ್ನೇ ಅವರು ಆಶ್ರಯಿಸಬೇಕಾದಂತ ಪರಿಸ್ಥಿತಿಗಳನ್ನ ನಾವು ಕಾಣ್ತೀವಿ ಸರ್. ಇದು ಬಹಳ ದುರ್ದೈವ ದುರ್ದೈವ. ಇವತ್ತಿನ ಇಷ್ಟೊಂದು ಮುಂದುವರೆದಂತಹ ಕಾಲಘಟ್ಟದಲ್ಲಿ ಅವರು ಶೌಚಕ್ಕೆ ಹೋಗ್ಬೇಕು ಅಂದ್ರೆ ಕತ್ತಲಾಗುವವರೆಗೂ ಕಾಯಬೇಕು ಅಂದ್ರೆ ಇದಕ್ಕಿಂತ ದೊಡ್ಡ ದುರಂತ ಇನ್ನೊಂದು ಇರಲಾರದು. ಖಂಡಿತ ಸರ್. ಸೊ ಹಾಗಾಗಿ ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ ಯೋಜನೆಯಡಿ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರಗಳ ಸಹಯೋಗದಲ್ಲಿ ನಾವು ಸಹಾಯಧನವನ್ನ ಕೊಡಮಾಡ್ತಾ ಇದೀವಿ. ಆ ಸಹಾಯಧನವನ್ನು ಪಡ್ಕೊಂಡು ಗ್ರಾಮೀಣ ಜನತೆ ಒಂದು ಅವರ ಘನತೆಯ ಜೀವನವನ್ನು ಬದುಕಲಿಕ್ಕೆ ಒಂದು ಶೌಚಾಲಯವನ್ನು ನಿರ್ಮಾಣ ಮಾಡಿಕೊಂಡು ಅದನ್ನು ಸಮರ್ಪಕ ರೀತಿಯಲ್ಲಿ ಬಳಸ್ತಾ ಹೋದರೆ ನಿಜವಾಗ್ಲೂ ಅವರು ಒಂದು ಆತ್ಮಗೌರವದ ಬದುಕನ್ನು ಬದುಕಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು ಒಂದು ಸರ್ಕಾರದ ಮಹತ್ತರ ಆಶಯಾಗಿದೆ. ಇದು ಕೂಡ ಗ್ರಾಮೀಣ ಮಟ್ಟದಲ್ಲಿ ಗ್ರಾಮ ಪಂಚಾಯತಿಗಳ ಮೂಲಕನೇ ಅನುಷ್ಠಾನ ಆಗ್ತಕ್ಕಂಥದ್ದು. ಹಾಗೆ 15 ಹಣಕಾಸು ಕೇಂದ್ರ ಸರ್ಕಾರದ ಏನು ಯೋಜನೆ ಇದೆ ಇದರ ಮೂಲಕನೂ ಕೂಡ ಗ್ರಾಮ ಪಂಚಾಯತಿಗಳಿಗೆ ಸಾಕಷ್ಟು ಅನುದಾನಗಳನ್ನು ಕೊಡಮಾಡ್ತಾ ಇದ್ದಾರೆ. ಇಲ್ಲಿ ನೈರ್ಮಲ್ಯ ಸೇವೆಗಳನ್ನು ಒದಗಿಸ್ಲಿಕ್ಕೆ, ಸಮುದಾಯ ಆಸ್ತಿಗಳ ನಿರ್ವಹಣೆ ಮಾಡಲಿಕ್ಕೆ, ನಿರ್ಮಾಣ ಮಾಡಲಿಕ್ಕೆ, ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಲಿಕ್ಕೆ ಸಾಕಷ್ಟು ಅವಕಾಶ ಇರ್ತಕ್ಕಂಥದ್ದನ್ನು ಕಾಣಬಹುದು. ಹಾಗೆಯೇ ಜಲ್ ಜೀವನ್ ಮಿಷನ್ ಯೋಜನೆಗಳ ಮೂಲಕ ಮನೆ ಮನೆಗೆ ಗಂಗೆಯನ್ನು ಹರಿಸ್ತಕ್ಕಂಥ ಮಹತ್ತರ ಯೋಜನೆಗಳು ಕೂಡ ಜಾರಿನಲ್ಲಿದೆ. ಸಾಕಷ್ಟು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಸತಿ ಯೋಜನೆಗಳ ಮೂಲಕ ಗ್ರಾಮೀಣ ಭಾಗದಲ್ಲಿ ಏನು ವಸತಿ ರಹಿತರಿದ್ದಾರೆ ಸೊ ಅವರಿಗೆ ಆಶ್ರಯವನ್ನು ಕಲ್ಪಿಸ್ತಕ್ಕಂಥ ಯೋಜನೆಗಳನ್ನು ಕೂಡ ಗ್ರಾಮ ಪಂಚಾಯತಿ ಮೂಲಕ ನಾವು ಸಾಕಾರ ಮಾಡ್ತಾ ಇದ್ದೀವಿ. ಹಾಗೆಯೇ ಗ್ರಾಮ ಪಂಚಾಯತಿಗಳು ಸ್ವಂತ ಸಂಪನ್ಮೂಲಗಳ ಸಂಗ್ರಹಗಳನ್ನು ಓನ್ ಸೋರ್ಸ್ ರೆವಿನ್ಯೂ ಅಂತ ನಾವೇನು ಕರಿತೀವಿ OSR ಅಂತೇಳಿ, ಸ್ವಂತ ಸಂಪನ್ಮೂಲಗಳನ್ನು ಸಂಗ್ರಹಿಸೋದ್ರ ಮೂಲಕ ಅಂದರೆ ಆಡು ಭಾಷೆಯಲ್ಲಿ ಟ್ಯಾಕ್ಸ್ ಕಟ್ಟೋದು, ತೆರಿಗೆಗಳು, ಕಂದಾಯ ವಸೂಲಿ ಅಂತ ಏನು ನಾವೆಲ್ಲ ಕರಿತಾ ಇದ್ದೀವಿ, ಇವುಗಳನ್ನು ನಾವು ಕ್ರೋಢೀಕರಿಸೋದ್ರ ಮೂಲಕನೂ ಸಹ ಗ್ರಾಮೀಣ ಭಾಗದಲ್ಲಿ ಜನತೆಗೆ ಸೊ ಅವರ ವಾರ್ಡ್ಗಳಲ್ಲಿ ಅಥವಾ ಅವರ ಗ್ರಾಮಗಳಲ್ಲಿ ಏನು ಕೊರತೆಗಳಿದೆ, ಏನು ಅವರ ಬೇಡಿಕೆಗಳಿದೆ, ಯೋಜನೆಗಳನ್ನು ರೂಪಿಸೋದ್ರ ಮೂಲಕ ಸೊ ಅಂಥ ಬೇಡಿಕೆಗಳನ್ನು ಅಂಥ ಅಭಿವೃದ್ಧಿ ಚಟುವಟಿಕೆಗಳನ್ನು ಕೂಡ ಈ ಸ್ವಂತ ಸಂಪನ್ಮೂಲ ಅನುದಾನಗಳ ಮೂಲಕನೂ ಕೂಡ ಕೈಗೊಳ್ಳಲಿಕ್ಕೆ ಸಾಕಷ್ಟು ಅವಕಾಶ ಇರತಕ್ಕಂಥದ್ದು. ಮತ್ತೆ ಗ್ರಾಮ ಪಂಚಾಯತಿ ಹಂತದಲ್ಲಿ ಯಾರಾದರೂ ಆ ಗ್ರಾಮಗಳ ಅಥವಾ ಹೊರಗಿನವರು ಯಾರಾದರೂ ಕೂಡ ದೇಣಿಗೆಗಳನ್ನು ಗ್ರಾಮ ಪಂಚಾಯತಿಗೆ ನೀಡಲಿಕ್ಕೆ ಮುಂದೆ ಬಂದರೆ ಅದಕ್ಕೂ ಕೂಡ ಕಾನೂನಿನಲ್ಲಿ ಅವಕಾಶ ಇರತಕ್ಕಂಥದ್ದನ್ನು ನಾವು ಕಾಣ್ಬೋದು. ಇವೆಲ್ಲವೂ ಕೂಡ ಕೆಲವೇ ಕೆಲವು ಪ್ರಮುಖ ಯೋಜನೆಗಳು ಗ್ರಾಮ ಪಂಚಾಯತಿಯ ಮೂಲಕ ಅನುಷ್ಠಾನ ಆಗ್ತಕ್ಕಂಥದ್ದು. ಇದರ ಜೊತೆ ಜೊತೆಗೆ ಏನು ಕ್ಷೇತ್ರ ಇಲಾಖೆಗಳಿದೆ, ಆರೋಗ್ಯ ಇರ್ಬೋದು, ಶಿಕ್ಷಣ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ, ಕೃಷಿ ಇಲಾಖೆ, ಈ ರೀತಿಯ ಸಾಕಷ್ಟು ಇಲಾಖೆಗಳನ್ನು ಮೇಲುಸ್ತುವಾರಿ ಮಾಡತಕ್ಕಂಥ ಒಂದು ಕಾರ್ಯವನ್ನು ಸಂವಿಧಾನದತ್ತವಾಗಿ ಗ್ರಾಮ ಪಂಚಾಯತಿಗಳಿಗೆ ನೀಡಿರೋದ್ರಿಂದ ಗ್ರಾಮ ಪಂಚಾಯತಿಗಳಲ್ಲಿ ಏನು ಒಂದು ಚುನಾಯಿತ ಮಂಡಳಿ ಇದೆ ಅಥವಾ ಚುನಾಯಿತ ನಿಕಾಯ ಇದೆ, ಚುನಾಯಿತ ನಿಕಾಯನ ಒಳಗೊಂಡಂಥ ನಮ್ಮ ಮಂಡಳಿ ನಾವೆಲ್ಲರೂ ಕೂಡ ಗ್ರಾಮಗಳಲ್ಲಿ ಆ ಇಲಾಖೆಗಳ ಮೂಲಕ ಏನು ಯೋಜನೆಗಳು ಕಾರ್ಯಾನುಷ್ಠಾನ ಆಗ್ತಾ ಇದ್ದಾವೆ ಅವು ಸಮರ್ಪಕವಾಗಿ ಆಗ್ತಿದೆಯೋ ಇಲ್ವೋ, ಜನರಿಗೆ ಸಮರ್ಪಕವಾಗಿ ಅದು ತಲುಪ್ತಿದೆಯೋ ಇಲ್ಲವೋ ಅಂತಕ್ಕಂಥದ್ದನ್ನು ಕೂಡ ನಾವು ಮೇಲುಸ್ತುವಾರಿ ಮಾಡತಕ್ಕಂಥ ಅಧಿಕಾರವನ್ನು ಸಹ ಗ್ರಾಮ ಪಂಚಾಯತಿಗಳಿಗೆ ನೀಡಿರೋದ್ರಿಂದ ಅಲ್ಲೂ ಕೂಡ ಸಾಕಷ್ಟು ಒಂದು ಕೆಲಸಗಳನ್ನು ಮಾಡಲಿಕ್ಕೆ ಗ್ರಾಮ ಪಂಚಾಯತಿಗಳಿಗೆ ಅವಕಾಶ ಇರುವಂತದ್ದನ್ನ ನಾವು ಕಾಣಬಹುದು. ಗ್ರಾಮ ಪಂಚಾಯತಿಗಳಲ್ಲಿ ಬಾಪೂಜಿ ಸೇವಾ ಕೇಂದ್ರಗಳನ್ನ ತೆರೆದಿರೋದ್ರಿಂದ ಗ್ರಾಮೀಣ ಜನರಿಗೆ ಮುಖ್ಯವಾಗಿ ರೈತರಿಗೆ ಯಾವ್ಯಾವ ಸೇವೆಗಳು ದೊರೆತವೆ, ಹಾಗೆ ಯಾವ್ಯಾವ ರೀತಿ ಅನುಕೂಲ ಆಗಿದೆ ಅಂತ ಹೇಳ್ತೀರಾ ಸರ್? ಬಹಳ ಒಳ್ಳೆಯ ಪ್ರಶ್ನೆಯನ್ನ ತಾವು ಇಲ್ಲಿ ಪ್ರಸ್ತಾಪ ಮಾಡಿದ್ರಿ ಸರ್. ಬಾಪೂಜಿ ಸೇವಾ ಕೇಂದ್ರಗಳಂದ್ರೆ ಈಗ ಕಂದಾಯ ಇಲಾಖೆಯಲ್ಲಿ ಅಟಲ್ ಜಿ ಜನಸ್ನೇಹಿ ಕೇಂದ್ರ ಅಂತೇಳಿ ತಾವು ಕೇಳಿರ್ತೀರಿ, ನಾಡ ಕಚೇರಿಗಳಲ್ಲಿ ಇರ್ತಕ್ಕಂಥದ್ದು. ಸೊ ಅದೇ ರೀತಿಯಲ್ಲಿ ಅದೇ ಒಂದು ಪರಿಕಲ್ಪನೆ ಅಡಿ ಗ್ರಾಮ ಪಂಚಾಯತಿಗಳಲ್ಲಿ ಬಾಪೂಜಿ ಸೇವಾ ಕೇಂದ್ರ ಅಂದ್ರೆ BSK ಅಂತ ಕರಿತೀವಿ ನಾವು. ಬಾಪೂಜಿ ಸೇವಾ ಕೇಂದ್ರಗಳನ್ನ ನಾವು ಈಗ ನಮ್ಮ ಗ್ರಾಮ ಪಂಚಾಯತಿಗಳಲ್ಲಿ ನಾವು ಆ ಒಂದು ಕೇಂದ್ರಗಳನ್ನ ತೆರೆದ್ಬಿಟ್ಟು ಅದ್ರ ಮೂಲಕ ಗ್ರಾಮೀಣ ಜನತೆಗೆ ಸಾಕಷ್ಟು ಕೆಲಸಗಳನ್ನ ನಾವು ಮಾಡಿಕೊಡ್ತಾ ಇದೀವಿ. ಈಗ ಅಟಲ್ ಜಿ ಜನಸ್ನೇಹಿ ಕೇಂದ್ರಗಳ 44 ಸೇವೆಗಳೇನಿದೆ, ಉದಾಹರಣೆಗೆ ಜಾತಿ ಆದಾಯ ಪ್ರಮಾಣ ಪತ್ರಗಳನ್ನು ಒದಗಿಸ್ತಕ್ಕಂಥದ್ದಿರ್ಬೋದು, ವಾಸಸ್ಥಳ ಪ್ರಮಾಣ ಪತ್ರ ಒದಗಿಸ್ತಕ್ಕಂಥದ್ದಿರ್ಬೋದು, ಸೊ ಹಾಗೆಯೇ ಗೇಣಿರಹಿತ ದೃಢೀಕರಣ ಪತ್ರ ಇರ್ಬೋದು, ಜೀವಂತ ದೃಢೀಕರಣ ಪತ್ರ ಇರ್ಬೋದು, ಮತ್ತೆ ಭೂ ಹಿಡುವಳಿ ಪ್ರಮಾಣ ಪತ್ರ ಇರ್ಬೋದು, ಸೊ ಇವೆಲ್ಲವನ್ನು ಕೂಡ ವಂಶವೃಕ್ಷ ದೃಢೀಕರಣ ಪತ್ರ ಇರ್ಬೋದು, ಇವೆಲ್ಲವನ್ನು ಕೂಡ ನಾಡ ಕಚೇರಿಗೆ ಹೋಗಿ ತಗೋಬೇಕಿತ್ತು. ಹೌದು, ಮೊದಲೆಲ್ಲ ಅಟಲ್ ಜಿ ಜನಸ್ನೇಹಿ ಕೇಂದ್ರಗಳಿಗೆ ಹೋಗ್ಬಿಟ್ಟು ನಾಡ ಕಚೇರಿಗಳಲ್ಲಿ ಅದು ಹೋಬಳಿಗೆ ಒಂದು ಇರುತ್ತದೆ. ಹೌದು ಸರ್. ಏನಂದ್ರೆ ಗ್ರಾಮೀಣ ಜನತೆ ಸೊ ಅವರ ಸಮಯ ದುಡಿಮೆ ಎಲ್ಲವನ್ನು ಕೂಡ ವ್ಯರ್ಥ ಮಾಡಿಕೊಂಡು ದೂರದ ಹೋಬಳಿ ಕೇಂದ್ರಗಳಿಗೆ ಹೋಗಿ ಸಾಕಷ್ಟು ಸಾರಿ ಅಲದಾಡಿ ಅವರು ಬಹಳಷ್ಟು ವೇದನೆಯನ್ನ ಪಟ್ಕೋಬಾರದು, ಸಕಾಲಕ್ಕೆ ಅವರಿಗೆ ಸೇವೆಗಳು ಸಿಗಬೇಕು ಅನ್ನೋ ಕಾರಣಕ್ಕಾಗಿ ಸರ್ಕಾರ ಗ್ರಾಮೀಣ ಜನತೆಯನ್ನು ಅದರಲ್ಲೂ ವಿಶೇಷವಾಗಿ ರೈತರನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಅಟಲ್ ಜಿ ಜನಸ್ನೇಹಿ ಕೇಂದ್ರದಲ್ಲಿ ಏನು 44 ಸೇವೆಗಳು ಲಭ್ಯ ಆಗ್ತಾ ಇತ್ತು 44 ಸೇವೆಗಳನ್ನು ಕೂಡ ಬಾಪೂಜಿ ಸೇವಾ ಕೇಂದ್ರಗಳ ಮೂಲಕ ಗ್ರಾಮ ಪಂಚಾಯಿತಿ ಮಟ್ಟದಲ್ಲೇ ಸಿಗುವ ರೀತಿ ನಾವು ಮಾಡಿದರೆ ಜನಗಳಿಗೆ ಬಹಳ ಅನುಕೂಲ ಆಗ್ತದೆ ಅಂತೇಳಿ ಸೊ ಅದನ್ನು ಮಾಡಿರ್ತಕ್ಕಂಥದ್ದು. ಆ ಕಾರಣಕ್ಕಾಗಿ ನಮ್ಮ ಪಂಚತಂತ್ರ 2.0 ಆ ತಂತ್ರಾಂಶ ಮತ್ತು ನಾಡ ಕಚೇರಿ ತಂತ್ರಾಂಶವನ್ನು ಸಂಯೋಜನೆ ಮಾಡಿಬಿಟ್ಟು ಸೊ ಈಗ ನಮಗೆ ಸಾಕಷ್ಟು ಪ್ರಮಾಣ ಪತ್ರಗಳನ್ನು ಸಾಕಷ್ಟು ಸೇವೆಗಳನ್ನು ನಾವು ಬಾಪೂಜಿ ಸೇವಾ ಕೇಂದ್ರಗಳ ಮೂಲಕನೇ ನಾವು ಒದಗಿಸ್ಲಿಕ್ಕೆ ನಮಗೆ ಅವಕಾಶ ಮಾಡಿರುವಂಥದ್ದನ್ನು ನಾವು ಇಲ್ಲಿ ಗಮನಿಸ್ಬೋದು. ಇದರ ಜೊತೆಗೆ ಸೊ ಜನನ ಮತ್ತು ಮರಣ ಪತ್ರಗಳ ಒಂದು ನೋಂದಣಿ ಮತ್ತು ವಿತರಣೆ ಕೆಲಸವನ್ನು ಕೂಡ ಗ್ರಾಮ ಪಂಚಾಯತಿಗಳಿಗೆ ವಿತರಿಸಿರುವಂಥದ್ದು ನಿಜವಾದ ಅರ್ಥದಲ್ಲಿ ಅಧಿಕಾರ ವಿಕೇಂದ್ರೀಕರಣ ಅಂತಲೇ ಭಾವಿಸ್ಬೋದು. ಸೊ ಈಗ ಜನನ ಮತ್ತು ಮರಣ ಪ್ರಮಾಣ ಪತ್ರಗಳನ್ನು ನಾವು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಗ್ರಾಮ ಪಂಚಾಯತ್ ಕಾರ್ಯದರ್ಶಿಗಳೇ ಅವಕ್ಕೆ ನೋಂದಣಾಧಿಕಾರಿಯಾಗಿರ್ತಾರೆ. ನಮ್ಮಲ್ಲೇನೆ ಅವನ್ನು ವಿತರಿಸೋದ್ರಿಂದ ಜನಗಳಿಗೆ ಸುಲಭ ಲಭ್ಯ ಆಗ್ತದೆ. ಅಲ್ಪಾವಧಿನಲ್ಲಿ ಮತ್ತೆ ಕಡಿಮೆ ವೆಚ್ಚದಲ್ಲಿ ಮತ್ತೆ ಕಡಿಮೆ ಸಮಯದಲ್ಲಿ ಅವರು ಅಲದಾಡದ ರೀತಿಯಲ್ಲಿ ಅವರಿಗೆ ಜನನ ಮತ್ತು ಮರಣ ಪ್ರಮಾಣ ಪತ್ರಗಳು ಕೂಡ ಸಿಗ್ತಕ್ಕಂಥದ್ದು. ಇದರ ಜೊತೆಗೆ ಏನು ಗ್ರಾಮೀಣಗಳಲ್ಲಿ ಆಸ್ತಿಗಳನ್ನು ಅವರು ಹೊಂದಿರ್ತಾರೆ ಗ್ರಾಮೀಣ ಜನತೆ, ಸೊ ಅವುಗಳಿಗೆ ಈ ಸ್ವತ್ತುಗಳನ್ನು ವಿತರಿಸ್ತಕ್ಕಂಥದ್ದು, ಮನೆ ಬಾಗಿಲಿಗೆ ಈ ಸ್ವತ್ತು ಅಂತಕ್ಕಂಥ ಪರಿಕಲ್ಪನೆ ಮನೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಏನು ಪ್ರಾರಂಭ ಮಾಡಿದ್ರು ಅದಕ್ಕೆ ಚಾಲನೆ ಮಾಡಿದ್ರು, ಇವತ್ತು ಕೂಡ ಅತ್ಯುತ್ತಮ ರೀತಿಯಲ್ಲಿ ಅದು ಕೆಲಸ ಮಾಡ್ತಾ ಇದೆ. ಅವರ ಆಸ್ತಿಗಳ ದಾಖಲಾತಿಗಳನ್ನು ಜನರು ಅವರು ಯಾವುದೇ ರೀತಿಯ ವಿಳಂಬಕ್ಕೆ ಅವಕಾಶ ಇಲ್ಲದಂತಾನೆ ಅವರು ಅವರ ಆಸ್ತಿಗಳ ದಾಖಲಾತಿಗಳನ್ನು ಬಹಳ ಸುಲಭ ಮಾರ್ಗದಲ್ಲಿ ಪಡೀಲಿಕ್ಕೆ ಇದು ಕೂಡ ಹೆಚ್ಚಿನ ನೆರವಾಗಿದೆ ಸರ್. ಗ್ರಾಮ ಪಂಚಾಯತಿ ಹಂತದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಾಕಷ್ಟು ಯೋಜನೆಗಳು ಇದಾವೆ ಸರ್. ಮುಖ್ಯವಾಗಿ ಇರುವಂತಹ ಯೋಜನೆಗಳು ಯಾವ್ಯಾವು, ಅದರಿಂದ ಗ್ರಾಮೀಣ ಜನರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ಅಂತ ಹೇಳ್ತೀರಾ ಸರ್? ಈಗ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಮೂಲಕ ಗ್ರಾಮೀಣ ಜನತೆ ಅದರಲ್ಲೂ ವಿಶೇಷವಾಗಿ ರೈತರು ಕೃಷಿ ಹೊಂಡಗಳನ್ನು ನಿರ್ಮಾಣ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ, ಮತ್ತೆ ಬದುಗಳನ್ನು ನಿರ್ಮಾಣ ಮಾಡ್ಕೋಬಹುದು, ಮತ್ತೆ ದನದ ಕೊಟ್ಟಿಗೆ ಕುರಿ ಕೊಟ್ಟಿಗೆ, ಹಂದಿ ಸಾಕಾಣಿಕೆ ಕೊಟ್ಟಿಗೆಗಳು, ಮತ್ತೆ ಕೋಳಿ ಫಾರಂಗಳು, ಸೊ ಇವೆಲ್ಲವನ್ನು ಕೂಡ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ನೇರವಾಗಿ ಅವರೇ ಫಲಾನುಭವಿ ಆಗಿರ್ತಾರೆ, ನೇರವಾಗಿ ಅವರ ಬ್ಯಾಂಕ್ ಖಾತೆಗಳಿಗೆ ಅನುದಾನ ಬರ್ತಕ್ಕಂಥದ್ದು. ಇಲ್ಲೆಲ್ಲೂ ಕೂಡ ಬೇರೆ ರೀತಿಯ ಇದಕ್ಕೆ ಆಸ್ಪದಗಳು ಇಲ್ಲ, ಮಾಡ್ಕೋಬಹುದು, ಅವಕಾಶ ಇದೆ. ಸೊ ಹಾಗೆಯೇ ಅವರು ತೋಟಗಾರಿಕೆ ವಿಷಯಕ್ಕೆ ಬಂದ್ರೆ ತೋಟಗಾರಿಕೆ ಇಲಾಖೆಯಿಂದ, ಕೃಷಿ ಇಲಾಖೆಯಿಂದ, ಮತ್ತೆ ಅರಣ್ಯ ಇಲಾಖೆಯಿಂದನೂ ಕೂಡ, ಸೊ ಉದಾಹರಣೆಗೆ ಅವರು ಆರ್ಟಿಕಲ್ಚರ್ ಮಾಡ್ತಾರೆ ಅಂತ ಬಯಸಿದ್ರೆ ತೋಟಗಾರಿಕೆಗಳನ್ನ ಅವ್ರು ದಾಳಿಂಬೆ ಬೆಳಿಬಹುದು, ಪಪ್ಪಾಯ ಬೆಳಿಬಹುದು, ಅಡಿಕೆಗಳಿಗೂ ಕೂಡ ಅವಕಾಶ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದು. ಈಗ ಗ್ರಾಮೀಣ ಭಾಗದಲ್ಲಿ ರೈತರು, ಕೃಷಿ ಕಾರ್ಮಿಕರು, ಮತ್ತೆ ಬೇರೆ ಎಲ್ಲ ರೀತಿಯ ಅಶಕ್ತ ಜನರಿಗೂ ಸಹ ನಮ್ಮ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಬಹುದೊಡ್ಡ ಆಸರಿ ಆಗಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಸೊ ಹಾಗಾಗಿ ಅವ್ರಿಗೆ ಉದ್ಯೋಗ ಕಲ್ಪಿಸೋದ್ರ ಜೊತೆ ಜೊತೆಗೆ ಸೊ ಅವರ ಹೊಲ ಗದ್ದೆಗಳಲ್ಲಿ ಸಾಕಷ್ಟು ಕೆಲಸಗಳನ್ನ ಅವ್ರು ಮಾಡಿಸ್ಕೊಳ್ಳಿಕ್ಕೆ ಅವಕಾಶ ಇದೆ. ಅದ್ರ ಜೊತೆಗೆ ಬೇರೆ ಏನು ಸಾಕಷ್ಟು ಯೋಜನೆಗಳಿದೆ, ಅದು ಕೃಷಿ ಇಲಾಖೆ ಮೂಲಕ ಮತ್ತೆ ತೋಟಗಾರಿಕೆ ಇಲಾಖೆಗಳನ್ನು ಮೂಲಕನೂ ಸಹ ಅವರು ಅದರ ಪ್ರಯೋಜನವನ್ನು ಪಡ್ಕೋಬಹುದು. ಗ್ರಾಮ ಪಂಚಾಯತಿ ಮಟ್ಟಕ್ಕೆ ಬರೋದಾದ್ರೆ, ಗ್ರಾಮ ಪಂಚಾಯತಿಯನ್ನ ಕೇಂದ್ರೀಕರಿಸಿಕೊಂಡು ನಾವು ಮಾತಾಡೋದಾದ್ರೆ, ಇವತ್ತು ಬಹಳಷ್ಟು ಜನಕ್ಕೆ ತಲುಪ್ತಕ್ಕಂತ ಬಹುದೊಡ್ಡ ಯೋಜನೆ ಅಂದ್ರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಂದ್ರೆ ಅದು ತಪ್ಪಾಗ್ಲಾರದು. ಗ್ರಾಮ ಪಂಚಾಯತಿಯಲ್ಲಿ ಇರ್ತಕ್ಕಂತ ರೈತರು, ಜನರು ಎಲ್ಲ ಈ ತರ ಒಂದು ಪಂಚಾಯತಿಯಲ್ಲಿ ಇರ್ತಕ್ಕಂತ ಎಲ್ಲ ಸೌಲಭ್ಯಗಳನ್ನ ಸದುಪಯೋಗ ಮಾಡ್ಕೊಂತಿದ್ದಾರೆ ಸರ್? ಖಂಡಿತವಾಗಿಯೂ. ಯಾಕೆ ಅಂದ್ರೆ ಈಗ ನಾವು ಮಹಾತ್ಮ ಗಾಂಧಿ ನರೇಗಾ ಯೋಜನೆಯ ಕ್ರಿಯಾ ಯೋಜನೆಯನ್ನ ತಯಾರು ಮಾಡ್ತೀವಿ. ಆರ್ಥಿಕ ವರ್ಷದ ಆರಂಭ ಏನು ಅದು April 1 ಶುರುವಾಗ ಮೊದಲನೇ ನಾವು ಇಂದಿನ ಮೊದಲನೇ ವರ್ಷನೇ ಏನಿರ್ತದೆ, ಸೊ ನಾವು ಜನವರಿ ಫೆಬ್ರವರಿ ಅಷ್ಟೊತ್ತಿಗೆ ಅದರ ಪ್ರಕ್ರಿಯೆಗಳನ್ನು ಮುಗಿಸ್ಬೇಕಾಗ್ತದೆ. ಸೊ ನಾವು ಕ್ರಿಯಾ ಯೋಜನೆಯನ್ನ ವಾರ್ಡ್ ಸಭೆಗಳ ಮೂಲಕ, ಗ್ರಾಮ ಸಭೆಗಳ ಮೂಲಕನೇ ಮಾಡೋದ್ರಿಂದ, ಅವ್ರ ಹತ್ರನೇ ನಾವು ಹೋಗೋದ್ರಿಂದ, ಅವರ ಬೇಕು ಬೇಡಗಳನ್ನ ಅವರ ಮನೆ ಬಾಗಿಲಿಗೆ ಹೋಗಿ ಅವರ ಗ್ರಾಮಕ್ಕೆ ಹೋಗಿ ನಾವು ಕೇಳೋದ್ರಿಂದ ಅವ್ರಿಗೊಂದು ಅವಕಾಶ ಸಿಗ್ತವೆ. ನನಗೊಂದು ಕೃಷಿ ಹೊಂಡ ಬೇಕು, ಅಥವಾ ನನಗೊಂದು ಬದು ನಿರ್ಮಾಣ ಬೇಕು, ಅಥವಾ ನನ್ನ ಮನೆಯಲ್ಲಿ ಹಸುಗಳಿದಾವೆ ಅವಕ್ಕೆ ಒಂದು ಕೊಟ್ಟಿಗೆ ಬೇಕು, ಅಥವಾ ನಾನೊಂದು ಇಷ್ಟು ಕುರಿ ಸಾಕಿದೀನಿ ನನಗೊಂದು ಕುರಿ ಕೊಟ್ಟಿಗೆ ಬೇಕು ಅಂತ ಕೇಳಲಿಕ್ಕೆ ಅವ್ರಿಗೊಂದು ಅವಕಾಶ ಸಿಗ್ತದೆ, ಒಂದು ವೇದಿಕೆ ಸಿಗ್ತದೆ. ಅದೇ ರೀತಿ ಅವ್ರಿಗೆ ಹೊಲಕ್ಕೆ ಹೋಗ್ತಕ್ಕಂಥ ರಸ್ತೆ ಸರಿ ಇಲ್ಲ ಅಂದ್ರೆ ರಸ್ತೆಯನ್ನು ದುರಸ್ತಿ ಪಡಿಸಲಿಕ್ಕೆ, ಅಭಿವೃದ್ಧಿ ಪಡಿಸಲಿಕ್ಕೆ ರಸ್ತೆಗಳ ನಿರ್ಮಾಣಕ್ಕೆ ಅವಕಾಶ ಇರತಕ್ಕಂಥದ್ದು, ಅಥವಾ ಅವ್ರ ಗ್ರಾಮದಲ್ಲಿ ಚರಂಡಿ ಬೇಕಾ ಚರಂಡಿ ಮಾಡಬಹುದು, ಅಥವಾ ಅವರ ಜಮೀನುಗಳಲ್ಲಿ ಯಾವ್ದಾದ್ರು ಕಾಲುವೆ ಇತ್ತು ಅಂದ್ರೆ ಕಾಲುವೆ ಉಳೆತಕ್ಕಂಥದ್ದು, ಈ ರೀತಿ ಸಾಕಷ್ಟು ಯೋಜನೆಗಳನ್ನ ಕಾಮಗಾರಿಗಳನ್ನ ನಾವು ಕೈಗೆತ್ತಿಕೊಂಡು ಗ್ರಾಮೀಣ ಜನರ ಬದುಕು ಹಸನ ಆಗ್ಲಿಕ್ಕೆ ಏನೆಲ್ಲ ಮಾಡಬೇಕು ಅದೆಲ್ಲವನ್ನು ಕೂಡ ಮಾಡಲಿಕ್ಕೆ ಗ್ರಾಮ ಪಂಚಾಯತಿಗಳಿಂದ ಸಾಧ್ಯ ಇದೆ ಅಂತಕ್ಕಂಥದ್ದೇ ನಮ್ಮ ಬಹುದೊಡ್ಡ ಹೆಮ್ಮೆ ಸರ್. ಸರ್, ತಾವೀಗ ಚಳ್ಳಕೆರೆ ತಾಲೂಕು ನನ್ನಿವಾಳ ಗ್ರಾಮ ಪಂಚಾಯತಿಯಲ್ಲಿ ಸೇವೆ ಸಲ್ಲಿಸ್ತಿರೋದ್ರಿಂದ ನನ್ನಿವಾಳ ಗ್ರಾಮ ಪಂಚಾಯತಿ ಬಹುದೊಡ್ಡ ಒಂದು ಗ್ರಾಮ ಪಂಚಾಯತಿ ಅಂತ ಹೇಳ್ಬೋದು ಸರ್. ಈ ಪಂಚಾಯತಿಯ ಒಂದು ಪರಿಚಯ ಮಾಡಿಕೊಡೋದಾದ್ರೆ? ಸರಿಗ ಇಡೀ ಜಿಲ್ಲೆನಲ್ಲೇನೆ ಬಹುಶಃ ಭೌಗೋಳಿಕ ವಿಸ್ತೀರ್ಣದಲ್ಲಿ ಮತ್ತೆ ಜನಸಂಖ್ಯಾ ಆಧಾರಿತ ವಿಚಾರದಲ್ಲಿ ನನ್ನಿಯೋಳ ಗ್ರಾಮ ಪಂಚಾಯತಿ ಬಹಳ ದೊಡ್ಡ ಗ್ರಾಮ ಪಂಚಾಯತಿ ಅಂತಾನೆ ಕರೆಸ್ಕೊಳ್ತದೆ. ಒಂದು 7,000-8,000 ಜನಸಂಖ್ಯೆಯನ್ನ ಹೊಂದಿರುವಂತಹ ಗ್ರಾಮ ಪಂಚಾಯತಿ ಇದು. 3 ಬಹುದೊಡ್ಡ ಕಂದಾಯ ಗ್ರಾಮಗಳ ಜೊತೆಗೆ ಕಂದಾಯ ಗ್ರಾಮಗಳಲ್ಲದ ಜನವಸತಿ ಪ್ರದೇಶಗಳು 36 ನಮ್ಮಲ್ಲಿ. ಸೊ 36 ಜನವಸತಿ ಪ್ರದೇಶಗಳನ್ನು ಹೊಂದಂತ ಬಹುದೊಡ್ಡ ಗ್ರಾಮ ಪಂಚಾಯತಿ. ಸೊ ನೀವು ಗ್ರಾಮ ಪಂಚಾಯತಿಯ ಒಂದು ತುದಿಯಿಂದ ಇನ್ನೊಂದು ತುದಿಗೆ ರೀಚ್ ಆಗಬೇಕು ಅಂದ್ರೆ ಕನಿಷ್ಠ 7-8 ಕಿಲೋಮೀಟರ್ ಆಗ್ತದೆ. ಅಷ್ಟು ದೊಡ್ಡ ಗ್ರಾಮ ಪಂಚಾಯತಿಯ ಭೌಗೋಳಿಕ ವಿಸ್ತೀರ್ಣ ಇದೆ. ಮತ್ತೆ ಇಲ್ಲಿ ಬಹಳಷ್ಟು ಬುಡಕಟ್ಟು ಸಮುದಾಯದವರು ಇರ್ತಕ್ಕಂತ ಗ್ರಾಮ ಪಂಚಾಯತಿ. ನನ್ನಿಯೋಳ ಗ್ರಾಮ ಪಂಚಾಯತಿಯ ವ್ಯಾಪ್ತಿನಲ್ಲಿ ಬಹಳಷ್ಟು ಸಂಖ್ಯೆ ಅನಕ್ಷರಸ್ಥರನ್ನ ನಾವು ಕಾಣಬಹುದು. ಇವತ್ತಿಗೂ ಕೂಡ ಅವ್ರಿಗೆ ಇನ್ನೂ ಹೆಚ್ಚು ಶಿಕ್ಷಣದ ಮಹತ್ವ ತಲುಪದೆ ಇರತಕ್ಕಂಥದ್ದು ಒಂದು ಅಸಮಾಧಾನದ ವಿಷಯ. ಈಗ ಸಾಕಷ್ಟು ಶಿಕ್ಷಣಕ್ಕೆ ಒತ್ತು ನೀಡುವಂತ ಕೆಲಸಗಳು ಆಗ್ತಾ ಇದೆ. ಈಗ ಪರಿಸ್ಥಿತಿ ಸುಧಾರಣೆ ಆಗ್ತಾ ಇದೆ ಸರ್, ಆಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ತಮ್ಮ ಮಕ್ಕಳನ್ನ ಓದಿಸ್ಬೇಕು ಅನ್ನೋ ಒಂದು ಭಾವನೆ ಪೋಷಕರಲ್ಲಿ ಬೆಳೀತಾ ಇದೆ ಹೆಚ್ಚಿನ ಮಟ್ಟದಲ್ಲಿ. ಆದರೂ ಕೂಡ ಗ್ರಾಮಗಳು ಬಹಳಷ್ಟು ಗ್ರಾಮಗಳಿಂದ ಕೇಂದ್ರೀಕೃತಗೊಂಡು ತುಂಬಾ ದೂರದಿಂದ ಇರೋದ್ರಿಂದ ಅಲ್ಲಲ್ಲಲ್ಲಿ ಜಮೀನುಗಳಲ್ಲಿ ಒಂದು 20-50 ಮನೆಗಳನ್ನು ಮಾಡಿಕೊಂಡು ಅವ್ರದೇ ಒಂದು ಹಟ್ಟಿ, ಅವ್ರದೇ ಒಂದು ಜನವಸತಿ ಪ್ರದೇಶ ಇರೋದ್ರಿಂದ ಹೊರ ಜಗತ್ತಿನೊಂದಿಗೆ ಅವರಿಗೆ ಸ್ವಲ್ಪ ನಿಕಟ ಸಂಪರ್ಕ ಕಡಿಮೆನೆ ಅಂತ ಹೇಳ್ಬೋದು. ಆ ಒಂದು ಕಾರಣಕ್ಕಾಗಿ ಇವತ್ತಿಗೂ ಕೂಡ ಒಂದು ಅಭಿವೃದ್ಧಿ ಅಥವಾ ಆಧುನಿಕತೆಯ ಏನ್ ಫಲಶ್ರುತಿಗಳಿದೆ ಅವರಿಗೆ ಇನ್ನೂ ಕೂಡ ಎಲ್ಲೋ ಒಂದು ಹಂತದಲ್ಲಿ ಮರೀಚಿಕೆ ಆಗಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಾವು ಈ ನಿಟ್ಟಿನಲ್ಲಿ ಬಹಳಷ್ಟು ಒಂದು ಜಾಗೃತಿ ಮೂಡುವಂತ ಕೆಲಸವನ್ನ ವಿವಿಧ ಕಲಾ ತಂಡಗಳ ಮೂಲಕ, ವಿವಿಧ ಮಾರ್ಗಗಳ ಮೂಲಕ, ಮತ್ತೆ ಮಾಹಿತಿ ಶಿಕ್ಷಣ ಸಂವಹನ ಚಟುವಟಿಕೆಗಳ ಮೂಲಕ ಸೊ ಅವರನ್ನ ಸಮಾಜದ ಮುಖ್ಯವಾಹಿನಿಗೆ ತರಲಿಕ್ಕೆ ಏನ್ ಬೇಕೋ ಅದನ್ನ ಮಾಡುವಂತ ಪ್ರಾಮಾಣಿಕ ಪ್ರಯತ್ನಗಳನ್ನು ಕೂಡ ಗ್ರಾಮ ಪಂಚಾಯತಿ ಮೂಲಕ ಮಾಡ್ತಾ ಇದೀವಿ. ಆದಾಗ್ಯೂ ಕೂಡ ಬಹುದೊಡ್ಡ ವಿಸ್ತಾರವನ್ನ ಹೊಂದಿದಂತ ನನ್ನಿಯೋಳ ಗ್ರಾಮ ಪಂಚಾಯತಿನಲ್ಲಿ ಇವತ್ತಿಗೂ ಕೂಡ ಬಹಳಷ್ಟು ಬುಡಕಟ್ಟು ಜನಾಂಗದವರು ವಾಸಿಸುತ್ತಿರುವ ಕಾರಣದಿಂದ ಅವರ ಆಚಾರ ವಿಚಾರಗಳು ಎಲ್ಲವೂ ಕೂಡ ವಿಭಿನ್ನ. ಸೊ ಇನ್ನೂ ಕೂಡ ಅವರು ಸಮಾಜದಿಂದ ವಿಮುಖರಾಗಿನೇ ಅವರ ಜನವಸತಿ ಪ್ರದೇಶಗಳಲ್ಲಿ ಉಳಿದ್ಬಿಟ್ಟು ಸಮಾಜದ ಮುಖ್ಯ ವಾಹಿನಿಗೆ ಬರಲಿಕ್ಕೆ ಹಿಂದೇಟು ಆಗ್ತಾ ಆಗ್ತಾ ಆಧುನಿಕತೆಯ ಫಲಶ್ರುತಿಗಳೇನಿದೆ, ಶಿಕ್ಷಣ ಆರೋಗ್ಯ ಇವೆಲ್ಲವನ್ನು ಕೂಡ ಪಡೆಯುವಲ್ಲಿ ಹಿಂದೇಟು ಆಗ್ತಾ ಇದ್ದಾರೆ. ಸೊ ಅವ್ರನ್ನ ಮುಂಚೂಣಿ ತರುವಂತ ಒಂದು ಕೈಂಕರ್ಯವನ್ನು ನಾವು ಮಾಡಬೇಕಾಗಿದೆ ಸರ್. ಯಾವುದೇ ಒಬ್ಬ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ನೇಮಕಗೊಂಡಾಗ ಬಹಳಷ್ಟು ಕನಸು ಕಟ್ಕೊಂಡಿರ್ತಾರೆ, ಬಹಳಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡು ಗ್ರಾಮ ಪಂಚಾಯತಿಗೆ ಹೋಗಿರ್ತಾರೆ. ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸ್ಬೇಕು, ಅಲ್ಲಿರ್ತಕ್ಕಂಥ ಜನಗಳಿಗೆ ಸಾಧ್ಯವಾದಷ್ಟು ಅನುಕೂಲ ಕಲ್ಪಿಸಿಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಗ್ರಾಮಕ್ಕೆ ನೇಮಕಗೊಂಡಾಗ ಅಲ್ಲಿನ ಅಧ್ಯಕ್ಷ ಆಗಿರ್ಬೋದು, ಉಪಾಧ್ಯಕ್ಷ ಆಗಿರ್ಬೋದು, ಸದಸ್ಯರಾಗಿರ್ಬೋದು ಅಥವಾ ನಿಮ್ಮ ಒಂದು ಕಚೇರಿಯ ಸಿಬ್ಬಂದಿ, ಮುಖ್ಯವಾಗಿ ಗ್ರಾಮ ಪಂಚಾಯತಿ ಸಂಬಂಧಪಟ್ಟ ಎಲ್ಲ ಹಳ್ಳಿಗಳ ಜನರ ಸಹಕಾರ ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ. ನಿಮಗೆ ಈ ಎಲ್ಲ ಸಹಕಾರ ಯಾವ ರೀತಿ ಸಿಗ್ತಾ ಇದೆ ಸರ್? ನಾನು ಕೆಲಸ ನಿರ್ವಹಿಸುವಂತ ನನ್ನಿಯೋಳ ಗ್ರಾಮ ಪಂಚಾಯತಿನಲ್ಲಿ ಸದಸ್ಯರ ವಿಚಾರಕ್ಕೆ ಬಂದ್ರೆ ಅಥವಾ ಸಿಬ್ಬಂದಿಗಳ ವಿಚಾರಕ್ಕೆ ಬಂದ್ರೆ ಅಥವಾ ಆ ಭಾಗದ ಜನತೆಯ ವಿಚಾರಕ್ಕೆ ಬಂದ್ರೆ ಪಾಪ ತುಂಬಾ ಮುಗ್ಧರು ಮತ್ತೆ ಸಹನಾಶೀಲರು. ಅವರಲ್ಲಿ ಶಿಕ್ಷಣ ಇಲ್ಲದೆ ಇರ್ಬೋದು, ಹೊರನೋಟಕ್ಕೆ ಅವರ ಹಾವಭಾವ ಉಡುಪು ಮಾತುಗಾರಿಕೆ ಹೊರಟ ಅನ್ಸಿದ್ರು ಕೂಡ ಅವರ ಹೃದಯ ಮೃದು, ಮನಸ್ಸು ಒಳ್ಳೆಯದು. ಸೊ ನಮಗೆ ಭಾವ ಮುಖ್ಯ ಆಗ್ತದೆ. ಈಗ ಒಬ್ಬ ಅಧಿಕಾರಿಯಾಗಿ ಅಥವಾ ಒಬ್ಬ ಸಿಬ್ಬಂದಿಯಾಗಿ ಸೊ ನಾವು ಮೊದಲು ಅವ್ರ ಜೊತೆ ಬೆರೆಯುವಂತ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ಬೇಕಾಗ್ತದೆ. ನಾನು ಕೂಡ ಗ್ರಾಮೀಣ ಭಾಗದಿಂದ ಬಂದಿರೋದ್ರಿಂದ ಗ್ರಾಮಗಳ ಸಂರಚನೆ, ಗ್ರಾಮ್ಯಗಳ ಒಂದು ಜನಜೀವನ, ಅಲ್ಲಿನ ರೂಢಿಗತ ಬದುಕುಗಳು ಯಾವ ರೀತಿ ಇದೆ ಅಂತಂದೇಳಿ ಸ್ವಯಂ ನನಗೆ ಅನುಭವ ಇರೋದ್ರಿಂದ ಗ್ರಾಮಗಳು ಅಂದ್ರೆ ಹಿಂಗಿರ್ತದೆ, ಗ್ರಾಮಗಳು ಅಂದ್ರೆ ಹಿಂಗೆ ಅಂತಕ್ಕಂಥದ್ದು ನನಗೆ ಅದು ದೇಹವಾಗಿರೋದ್ರಿಂದ, ಆಮೇಲೆ ಎಲ್ಲೋ ಒಂದ್ ಕಡೆ ನಾವು ಕೂಡ ನಮ್ಮ ಬದ್ಧತೆ ಆಗಿರೋದ್ರಿಂದ ನಾವೊಂದು ಸೇವೆ ಮಾಡ್ಲಿಕ್ಕೆ ಬಂದಿದೀವಿ ಅಂದ್ರೆ 100-100 ಅಲ್ದಿದ್ರೂ ಸಹ ಒಂದು ಪ್ರಾಮಾಣಿಕವಾದ ಸೇವೆಯನ್ನ ನಾವು ಗ್ರಾಮೀಣ ಜನತೆಗೆ ಒದಗಿಸ್ಬೇಕು, ಆ ಮೂಲಕ ದೇವರ ಪ್ರೀತಿಗೆ ನಾವು ಭಾಜನರಾಗಬೇಕು ಅಂತೇಳಿ ಸ್ವಯಂ ನನ್ನ ಒಂದು ಬದ್ಧತೆ ಆಗಿರೋದ್ರಿಂದ ಅವರಲ್ಲೊಬ್ಬ ನಾನಾಗಿ ಅವ್ರ ಜೊತೆ ದುಡಿತಾ ಹೋದಾಗ, ಸ್ವಾರ್ಥಗಳನ್ನ ನಾನು ದೂರ ಇಟ್ಟಾಗ, ನನ್ನ ಅಭೀಪ್ಸೆಗಳನ್ನ ನಾನು ಮರೆತಾಗ, ನಿಜವಾಗ್ಲೂ ಗ್ರಾಮೀಣ ಜನತೆಯೊಂದಿಗೆ ಮತ್ತು ನಮ್ಮ ಏನ್ ಚುನಾಯಿತ ಸದಸ್ಯರುಗಳು ಇದಾರೆ ಅವ್ರ ಜೊತೆಗೆ ನಾವು ಖಂಡಿತವಾಗ್ಲೂ ಒಂದು ಒಳ್ಳೆಯ ಸೌಹಾರ್ದ ರೀತಿಯಲ್ಲಿ ಒಂದು ಸಂಬಂಧವನ್ನು ರೂಢಿಸ್ಕೋಬಹುದು. ನಾವು ಉತ್ತಮವಾದ ಕೆಲಸಗಳನ್ನ ಮಾಡ್ತಾ ಹೋದಾಗ ಗ್ರಾಮೀಣ ಜನತೆಯೂ ಕೂಡ ಸಹಕರಿಸ್ತಾರೆ, ಮತ್ತೆ ಚುನಾಯಿತ ಸದಸ್ಯರುಗಳು ಕೂಡ ಸಹಕರಿಸ್ತಾರೆ, ಸಿಬ್ಬಂದಿಗಳು ಕೂಡ ನಮ್ಮ ಜೊತೆ ಕೈ ಜೋಡಿಸಿ ಕೆಲಸ ಮಾಡುವಂತ ಸಂದರ್ಭಗಳು ಬಂದೇ ಬರ್ತದೆ. ಒಟ್ಟಾರೆಯಾಗಿ ನಾವು ಪ್ರಾಮಾಣಿಕತೆ ಅನ್ನೋದು ನಮ್ಮಲ್ಲಿ ಒಂದು ರೂಢಿಸ್ಕೊಂಡ್ರೆ ಆ ಮೂಲಕ ನಮ್ಮ ಸೇವೆಗಳು ಒಂದಲ್ಲ ಒಂದಿನ ಅವ್ರಿಗೆ ಕಣ್ಣಿಗೆ ಗೋಚರಿಸ್ತಾ ಹೋದಾಗ ಖಂಡಿತವಾಗೂ ಒಂದು ಪ್ರೀತಿಯಿಂದ ಒಂದು ವಿಶ್ವಾಸದಿಂದ ನಮ್ಮ ಅತ್ತ ಅವರು ಹೆಜ್ಜೆ ಹಾಕ್ತಾ ಬಂದೇ ಬರ್ತಾರೆ. ಆ ಮೂಲಕ ಎಲ್ಲರನ್ನು ಒಳಗೊಂಡ ಒಂದು ತಂಡವನ್ನು ನಾವು ಕಟ್ಕೊಂಡು ನಿಜವಾಗ್ಲೂ ಒಂದಿಷ್ಟು ಒಳ್ಳೆ ಕೆಲಸ ಮಾಡಲಿಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇದೆ. ಇರ್ತದೆ ಕೆಲವು ಗ್ರಾಮ ಪಂಚಾಯತಿಗಳಲ್ಲಿ ಆ ರೀತಿ ಈ ರೀತಿಯಾಗಿ ಅಂತ ಸನ್ನಿವೇಶಗಳು, ಯಾರು ಕೆಟ್ಟವರಿರೋದಿಲ್ಲ. ಏನಂದ್ರೆ ಸಂದರ್ಭಗಳನ್ನ ನಾವು ಅವ್ರಿಗೆ ತಿಳಿ ಹೇಳ್ತಕ್ಕಂಥ ಕಾನೂನುಗಳನ್ನ ಅವ್ರಿಗೆ ವಿವರಿಸುವಂತ ಒಂದು ಪ್ರಾಮಾಣಿಕ ಪ್ರಯತ್ನಗಳನ್ನು ಮಾಡಬೇಕು. ನಾವು ಕೂಡ ಬದ್ಧತೆಯಿಂದ ಮತ್ತೆ ಶಿಸ್ತಿನಿಂದ ಕೆಲಸಗಳನ್ನು ಮಾಡ್ತಾ ಹೋದಾಗ ಖಂಡಿತವಾಗ್ಲೂ ಗುರುತಿಸ್ತಾರೆ ನಮ್ಮನ್ನ, ನಮ್ ಜೊತೆ ಕೈ ಜೋಡಿಸಿ ನಮ್ಗೆ ಸಹಕರಿಸ್ತಾರೆ. ನಿಜವಾಗ್ಲೂ ಒಂದಿಷ್ಟು ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಇದಕ್ಕಿಂತ ಒಂದು ಒಳ್ಳೆ ಇಲಾಖೆ ಮತ್ತೊಂದು ಇರ್ಲಾರದು ಅಂತೇಳಿ ನನ್ನ ಒಂದು ವೈಯಕ್ತಿಕ ಅನುಭವ ಸರ್. ಇದು ಬಹಳ ಸಂತೋಷ ಸರ್. ಸರ್, ಕೊನೆಯದಾಗಿ ನಮ್ಮ ಕೇಳುಗರು ಈ ಗ್ರಾಮೀಣಾಭಿವೃದ್ಧಿಯಲ್ಲಿ ಗ್ರಾಮ ಪಂಚಾಯತ್ಗಳ ಪಾತ್ರದ ಬಗ್ಗೆ ಏನಾದರೂ ಸಂದೇಹ ಅನುಮಾನಗಳು ಏನಾದರೂ ಬೇರೆ ಬೇರೆ ಏನೋ ಮಾಹಿತಿ ಬೇಕಂದಾಗ ನಿಮ್ಮನ್ನ ಯಾವ ರೀತಿ ಸಂಪರ್ಕ ಮಾಡಬಹುದು ಸರ್? ಖಂಡಿತವಾಗ್ಲೂ ಸರ್, ನಮಗಿರುವಂತ ಸೀಮಿತ ಜ್ಞಾನದ ಒಂದು ಪರಿಮಿತಿನಲ್ಲಿ ಇಲಾಖೆಗೆ ಬಂದು ಸುದೀರ್ಘ 15 ವರ್ಷಗಳ ಒಂದು ಅವಧಿಯನ್ನು ಸವಿಸಿದ್ದಾಯ್ತು. ಪ್ರತಿ